ಸರ್, ಅಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ನಮ್ಮ ತಂದೆ ತೀರೋದ್ರು. ಆದ ಕಾರಣ ವ್ಯವಸಾಯ ಮತ್ತು ಇಬ್ಬರು ತಂಗಿದಿರಿದ್ರು, ಅವರು ಮದುವೆ ಇದೆಲ್ಲ ನಾನೇ ನೋಡ್ಕೊಬೇಕಾಗಿದ್ದರಿಂದ ಪಿ ಯು ಸಿವರೆಗೂ ಓದಿದೆ. ಡಿಗ್ರಿಗೆ ಓದೆ, ಆ್ಯಕ್ಚುಲಿ ಫಸ್ಟ್ ಇಯರ್ ಡಿಗ್ರಿಗೆ ಓದೆ, ಸೆಕೆಂಡ್ ಇಯರ್ಗೆ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಅಲ್ಲಿಗೆ ನಿಲ್ಲಿಸ್ದೆ ಸರ್. ಅಲ್ಲಿಗೆ ನಿಲ್ಲಿಸಿ ಆನಂತರ ನನಗೆ ಹಸು, ನನಗೆ ಮೇಯ್ನ್ ಪಶುಸಂಗೋಪನೆ ಮೇಲೆ ಜಾಸ್ತಿ ಆಸಕ್ತಿ ಇತ್ತು, ಹಾಗಾಗಿ ಹಸು ಸಾಕಾಣಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹಸು ಸಾಕಾಣಿಕೆ ಕಡೆ ಹೇಳಿದೆ ಸರ್. ಶುರು ಮಾಡಿದ್ದು ಎಷ್ಟನೇ ಇಸ್ವಿನಲ್ಲಿ ಇದು ಸರ್? ನಾನು ಶುರು ಮಾಡಿದ್ದು 2000 ಇಸ್ವಿನಲ್ಲೇ ಶುರು ಮಾಡಿದೆ ನಾನು. ಆವಾಗಿಂದ ನನಗೆ ಹಸು ಹುಚ್ಚು, ಸಣ್ಣದಿಂದ ಹಸು ಹುಚ್ಚಿದ್ರಿಂದ ನಾನು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು 2010ರಲ್ಲಿ ಸ್ವಲ್ಪ ಸುಮಾರಾಗಿ ಸ್ಟಾರ್ಟ್ ಮಾಡಿದೆ. ಆನಂತರ 2011ರ ನಂತರ ನಾನು ದೊಡ್ಡದಾಗಿ ಒಂದು ಫಾರ್ಮ್ ಹೌಸ್ ಥರ ಮಾಡಿ ಅಲ್ಲಿ ಹಸು ಸಾಕೋದು, ಕೋಳಿ ಸಾಕೋದು, ಕುರಿ ಸಾಕೋದು, ಮೇಕೆ ಸಾಕೋದು, ಹೀಗೇನೆ ಎಲ್ಲ ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಅನ್ನೋ ಆಸಕ್ತಿಯಿಂದ ಎಲ್ಲ ಥರದ ಒಂದು ಬೆಳೆಗಳಾಗ್ಬೋದು, ಪಶುಸಂಗೋಪನೆಯಲ್ಲೂ ಕೂಡ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್. ಅಂದರೆ ಪ್ರಾರಂಭ ಮಾಡಿದಾಗ ಎಷ್ಟು ಹಸುಗಳಿತ್ತು ನಿಮ್ಮ ಹತ್ರ ಸರ್? ಸ್ಟಾರ್ಟಿಂಗ್ ನಾನು 2-3 ಹಸುವಿಂದನೇ ಸ್ಟಾರ್ಟ್. ಯಾವ ಹಸುಗಳು ಮೊದಲು ಇದ್ದದ್ದು? ನನ್ನ ಹತ್ರ HF ಜರ್ಸಿ ಇತ್ತು. ಆನಂತರ ಆದರೂ ಮೇಂಟೆನೆನ್ಸ್ ಎಲ್ಲ ನನಗೆ ಹಿಂಸೆ ಅನ್ನಿಸ್ತು, ಹಾಗಾಗಿ ಅದನ್ನು ಬಿಟ್ಟು ಆನಂತರ ನನ್ನ ದೇಶಿ ತಳಿಗಳ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದರಿಂದ ಅದರ ಕಡೆ ಹೋದೆ. ಆನಂತರ ದೇಶಿ ತಳಿ ಹಸುಗಳಲ್ಲಿ ಯಾವುದು ಅತಿ ಹೆಚ್ಚು ಹಾಲು ಕೊಡುತ್ತೆ ಮತ್ತು ನಮ್ಮ ಪ್ರದೇಶಕ್ಕೆ ಹೊಂದ್ಕೊಳತ್ತೆ ಹೇಗೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಒಂದು 2 ಗಿರ್ ಹಸುನ ತಂದು ಗುಜರಾತ್ನಿಂದ ಸಾಕಿದೆ. ಅದು ಪರವಾಗಿಲ್ಲ ಅಂತ ಅನ್ನಿಸ್ತು ಸರ್ ನನಗೆ. ಆನಂತರ ಗೀರು, ಆನಂತರ ಶಾಹಿವಾಲು, ಆನಂತರ ಕಾಂಕ್ರೀಸು, ಮತ್ತು ನಮ್ಮ ಹಳ್ಳಿ ಕಾರು, ಅದ್ರ ಜೊತೆಗೆ ಒಂದು ಎಮ್ಮೆ, ಮುರ್ರಾ ಎಮ್ಮೆ ಎಲ್ಲವನ್ನು ಸೇರಿಸಿ ನಾನು ಪಶುಸಂಗೋಪನೆಯಲ್ಲಿ ತೊಡಗಿಸ್ಕೊಂಡೆ ಸರ್. ಈಗ ನಿಮ್ಮ 8 ಎಕರೆ ಪ್ರದೇಶದಲ್ಲಿ ನಾವು ಏನೆಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಗಮನಿಸಬಹುದು ಹೇಳಿ ಶಿವಕುಮಾರ್. ಸರ್, ಈಗ ನಂದು 8 ಎಕರೆನಲ್ಲಿ ಅದರಲ್ಲಿ 1 ಎಕರೆನಲ್ಲಿ ಫಾರ್ಮ್ ಹೌಸ್ ಬರುತ್ತೆ. ಅದರ ನಂತರ ತೆಂಗು ಇದೆ, ಅಡಿಕೆ ಇದೆ, ಭತ್ತ ಇದೆ, ಕಬ್ಬಿದೆ. ಅದರ ಜೊತೆಗೆ ನಾನು ಪಶುಸಂಗೋಪನೆಗೆ ಹುಲ್ಲು, ಸೂಪರ್ ನೇಪಿಯರ್, ಮೇವಿನ ಬೆಳೆಗಳು ಕೂಡ ಹಾಕ್ಕೊಂಡಿದ್ದೀನಿ ಸರ್. ಅದರ ಜೊತೆಗೆ ನಾನು ಉಪಕಸುಬುಗಳಾಗಿ ಅಂದರೆ ಅದೇ ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಒಂದು 350 ನಾಟಿ ಕೋಳಿ ಇದೆ. ಅದರ ಜೊತೆ ಒಂದು 20 ಬಂಡೂರು ಕುರಿ ಇದೆ, ಒಂದು 5 ಮೇಕೆಗಳಿದೆ, ಮತ್ತು ಜೇನು ಸಾಕಾಣಿಕೆಯನ್ನು ಕೂಡ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಒಂದು ಚಿಕ್ಕದಾದ ಒಂದು ಬಾವಿ ಇದೆ, ಅದರಲ್ಲಿ ಒಂದು 500 ಮೀನು ಮರಿಗಳು ಕೂಡ ಬಿಟ್ಟುಕೊಂಡು ಒಂದು ಸ್ವರ್ಣ ಸಮಗ್ರ ಕೃಷಿನಲ್ಲಿ ತೊಡಗಿಸ್ಕೊಂಡು ಸಾಕ್ತಾ ಇದ್ದೀನಿ ಸರ್. ಒಂದಲ್ಲ ಒಂದು ಕೃಷಿಯ ಮೂಲಕ ಆದಾಯ ನಿರಂತರವಾಗಿ ಬರ್ತಾ ಇರಬೇಕು ಅನ್ನೋದು ಸಮಗ್ರ ಕೃಷಿಯ ಆಶಯ. ಹೌದು ಸರ್, ಖಂಡಿತವಾಗಿಯೂ. ಏಕೆ ಅಂತಂದರೆ ರೈತರು ಇವತ್ತು ನಾವು ಒಂದೇ ಬೆಳೆ ಅಥವಾ ಒಂದೇ ಪಶುಸಂಗೋಪನೆಯನ್ನು ನಂಬ್ಕೊಂಡೋಯ್ತು ಅಂತಂದರೆ ಕಷ್ಟ ಇದೆ. ಏಕೆ ಅಂತಂದರೆ ಒಂದೇ ಬೆಳೆ ಬೆಳಿತೀವಿ, ಅದಕ್ಕೆ ಆ ಸಾಲಿನಲ್ಲಿ ರೇಟ್ ಇರೋದಿಲ್ಲ, ಅಥವಾ ಮಳೆ ಬಂದು ಕೊಚ್ಕೊಂಡು ಹೋಗ್ಬೋದು, ಅಥವಾ ಮಳೆನೇ ಉಯ್ದೇ ಒಣಗೋಗ್ಬೋದು. ಹಾಗಾಗಿ ನಾವು ಸಮಗ್ರ ಕೃಷಿನಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ನಮಗೆ ಕೃಷಿ ನಮಗೇನಾಗಿದೆ ಅಂತಂದರೆ ಇವಾಗ ಕೃಷಿನಲ್ಲಿ ಖರ್ಚು ಜಾಸ್ತಿ ಬರ್ತಾ ಇರೋದ್ರಿಂದ ಅದನ್ನು ಆಹಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಬೆಳ್ಕೊಂಡು ಇನ್ನು ಮಿಕ್ಕಿದಂತೆ ಹಣ್ಣುಗಳು, ತೋಟಗಾರಿಕಾ ಬೆಳೆಗಳು, ಹಣ್ಣುಗಳಾಗ್ಬೋದು, ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಈ ಥರ ತೊಡಗಿಸ್ಕೊಂಡಾಗ ಏನಾಗುತ್ತೆ, ಈಗ ತೆಂಗಿಗೆ ಎನಿ ಟೈಮು ತೆಂಗು ರೇಟ್ ಇಲ್ಲ ಅಂತಂದರೆ ಎಳ್ನೀರಿಗಂತೂ ರೇಟ್ ಇದ್ದೇ ಇರುತ್ತೆ ಸರ್. ಹಂಗಾಗಿ ಅದನ್ನೊಂದು ಮಾರಾಟ ಮಾಡ್ಕೊಬೋದು. ಅದ್ರ ಜೊತೆಗೆ ಅಡಿಕೆ ಅಂತಂದರೆ ಇವಾಗ ಅಡಿಕೆನಲ್ಲಿ ತುಂಬಾ ಇದಿದೆ. ಯಾಕೆಂತಂದರೆ ಈಗ ನಾವು ನೋಡ್ತಾ ಇದ್ದಂಗೆ ಈಗ 2 ವರ್ಷದಿಂದ ಅಡಿಕೆ ರೇಟ್ ಕಡಿಮೆ ಆಗಿಲ್ಲ. ಕಾರಣ ಏನು ಅಂತಂದರೆ ಮೊದಲು ಅದನ್ನು ಬರೀ ಗುಟ್ಕ ಅದಕ್ಕೆ ಇದಕ್ಕೆ ಉಪಯೋಗಿಸ್ತಿದ್ರು. ಇವಾಗ ಏನಾಗಿದೆ ಅಂತಂದರೆ ಅಡಿಕೆನಲ್ಲಿ ಪೇಂಟ್ ತಯಾರು ಮಾಡ್ತಾಯಿದ್ದಾರೆ, ಗಾಜು ತಯಾರು ಮಾಡೋಕ್ಕೆಲ್ಲ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಥರ ತೋಟಗಾರಿಕಾ ಬೆಳೆಗಳ ತೊಡಗಿಸ್ಕೊಂಡಾಗ ನಮಗೆ ನಿರಂತರವಾಗಿ ಆದಾಯ ಸಿಗೋದಂತೂ ಖಂಡಿತ ಸರ್. ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಖಂಡಿತ ಸರ್. ಯಾಕೆ ಅಂತಂದರೆ ರೈತರು ನಮ್ಗೆ ಎಲ್ಲೇ ಹೋದ್ರೂ ನಾವು ನೋಡ್ತಾ ಇರ್ತೀವಿ ಕಷ್ಟ ಇದೆ, ಲಾಸು ನಾವು ಮಾಡೋಕ್ಕಾಗಲ್ಲ ಅಂತಾನೆ. ಖಂಡಿತ ನಾವು ಮಾಡೋ ರೀತಿಯಲ್ಲಿ ಮಾಡದೇ ಇದ್ರೆ ಖಂಡಿತ ಲಾಸ್ ಇದೆ. ಯಾಕೆ ಅಂತಂದರೆ ಈಗ ಒಂದು 8 ಎಕರೆ ನಾನು ಜಮೀನು ಇತ್ತು ಅಂದರೆ 8 ಎಕರೆಗೂ ಕಬ್ಬು ಹಾಕ್ತೀನಿ, ಏನಾದ್ರೂ ತೊಂದರೆ ಆಗುತ್ತೆ, ಫ್ಯಾಕ್ಟ್ರಿ ಒಂದು ಸರಿಯಾದ ಟೈಮಿಗೆ ಕಡಿಯಲ್ಲ, ಅದೊಂದು ಟೈಮಿಗೆ ಸಾಕ್ಸೋಕ್ಕಾಗಲ್ಲ, ಇಲ್ಲ ಬೆಲ್ಲ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ತೊಂದರೆ ಆಗುತ್ತೆ. ಅದ್ರ ಬದಲು ನಾವು ಸಮಗ್ರ ಕೃಷಿನಲ್ಲಿ ತೊಡಗಿಸ್ಕೊಂಡು ಎಲ್ಲವನ್ನು 1-2 ಎಕರೆ ಮಾಡ್ಕೊಂಡಾಗ ಇದರಲ್ಲಿ ಲಾಸ್ ಆಯಿತು ಅಂತಂದ್ರೆ ಇನ್ನೊಂದರಲ್ಲಿ ಆದಾಯ ಬರುತ್ತೆ. ಒಂದು ತೊಂದರೆ ಆಗಿ ಹೋಗೇ ಬಿಡ್ತು ಅಂದ್ರೂ ಏನು ನಮಗೇನು ಅನಿಸಲ್ಲ. ಯಾಕೆ ಅಂತಂದ್ರೆ ಈಗ 8 ಎಕರೆ ಅಂದರೆ 1 ಎಕರೆ ಲಾಸ್ ಆಯಿತು ಅಂತ ನೀನು 7 ಎಕರೆ ನಾನಂತೂ ಖಂಡಿತ ಆದಾಯ ತೆಗಿಬೋದು. ಅದ್ರ ಜೊತೆಗೆ ಪಶುಸಂಗೋಪನೆ ಇರೋದ್ರಿಂದ ನನಗೆ ಅದರಿಂದ ಬರತಕ್ಕಂಥ ಹಾಲು, ತುಪ್ಪ ಆಗ್ಬೋದು, ಮತ್ತು ಕುರಿಯಿಂದ ಬರತಕ್ಕಂಥ ಮರಿಗಳಾಗ್ಬೋದು, ಮತ್ತು ನಾಟಿ ಕೋಳಿಯಿಂದ ಕನಿಷ್ಠ ನನಗೆ ಅತಿ ಹೆಚ್ಚು ಆದಾಯ ಕೊಡ್ತಾ ಇರೋದಂದ್ರೆ ನಾಟಿ ಕೋಳಿನೇ ಸರ್. ಯಾಕೆ ಅಂತಂದರೆ ನನ್ನ ಹತ್ರ ಒಂದು 350 ನಾಟಿ ಕೋಳಿ ಇದೆ. ಪ್ರತಿ ದಿವಸ ನನಗೆ ಒಂದು 80-100 ಮೊಟ್ಟೆ ಸಿಗುತ್ತೆ. ಕನಿಷ್ಠ ನಮ್ಮ ಹಳ್ಳಿನಲ್ಲಿ ನಾನು 10 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ 80 ಮೊಟ್ಟೆ ಅಂತಂದ್ರೂ ಡೈಲಿ 800 ರೂಪಾಯಿ ಆಯಿತು. ಅದಕ್ಕೆ ಮತ್ತೆ ನಾನು ಯಾವುದೇ ಫೀಡ್ಸ್ ಗಿಡ್ಸ್ ಏನು ಹಾಕಲ್ಲ. ನಂದು ಫಾರ್ಮ್ ಹೌಸ್ನಲ್ಲಿ ಬಿಟ್ಬಿಟ್ಟಿದ್ದೀನಿ ಬೈಲಲ್ಲಿ, ಅದೆಲ್ಲ ಅಲ್ಲೆಲ್ಲ ಹೋಗಿ ಮೇಯ್ಕೊಂಬರುತ್ತೆ. ಅದ್ರ ಜೊತೆಗೆ ನಾನು ನಮ್ಮಲ್ಲೇ ಸಿಗತಕ್ಕಂಥ ವೇಸ್ಟ್ ಭತ್ತ, ರಾಗಿ, ಕಲ್ಮಣ್ ರಾಗಿ ಅಂತ ನಾವು ಕರಿತೀವಿ, ಆ ರಾಗಿ ಇದನ್ನು ಹಾಕೊಂಡು ನಾವು ಸಾಕ್ತಾ ಇದ್ದೀವಿ ಸರ್. ಹಾಗಾಗಿ ಅದ್ರ ಜೊತೆಗೆ ನನಗೆ ಜೇನು ಸಾಕಾಣಿಕೆ ಇದೆ. ಅಂದರೆ ನನ್ನ ಜೇನಂದು ಏನಂತ ಅಂದರೆ ನಾನು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನಂದು ಪಂಚಗವ್ಯ ಆಗ್ಬೋದು, ಗೋಕೃಪಾಮೃತ ಆಗ್ಬೋದು, ಇದಕ್ಕೆಲ್ಲ ನನಗೆ ಜೇನುತುಪ್ಪ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಉಪಯೋಗಿಸ್ಕೊಂಡು ಮಿಕ್ಕಿದಂಥ ತುಪ್ಪವನ್ನು ಒಂದು 7-8 liter ಮಿಗುತ್ತೆ. ಅದನ್ನು ನಾನು 800-900 rupees ಲೆಕ್ಕದಲ್ಲಿ ಜೇನುತುಪ್ಪವನ್ನು ಕೂಡ ಮಾರಾಟ ಮಾಡ್ತೀನಿ ಸರ್. ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ, ಅಂದರೆ ಒಂದೇ ಒಂದು ಬೆಳೆಯನ್ನು ನಾವು ನಂಬ್ಕೊಳ್ಳೋಕ್ಕಾಗಲ್ಲ ಅಂತ. ನೀವು ಕೃಷಿ ಪ್ರಾರಂಭ ಮಾಡೋ ದಿವಸಗಳಲ್ಲಿ ಏನೆಲ್ಲ ಬೆಳೆ ಬೆಳೀತಾ ಇದ್ರು ಆ ಕಾಲದಲ್ಲಿ ನಿಮ್ಮ ತಂದೆಯವರು? ನಿಮ್ಗೆ ಹೈನುಗಾರಿಕೆ ಅಲ್ಲದೆ ಏನೆಲ್ಲ ಕೃಷಿ ಚಟುವಟಿಕೆಗಳನ್ನು ನಿಮ್ಮ ತಂದೆಯಿಂದ ಕಲಿತ ನೆನಪು ನಿಮಗಿದೆ ಸರ್? ಅವರು ಬೆಳೀತಿದ್ದವಾಗ ನಮಗೆ ಗೊತ್ತಿರೋ ಅಂತ ಇದರಲ್ಲಿ ಭತ್ತ ಬಿಟ್ಟರೆ ರಾಗಿ, ಭತ್ತ ರಾಗಿ ಬಿಟ್ಟರೆ ಉಳ್ಳಿ, ಈ ಎಣ್ಣೆಕಾಳು ಬೀಜಗಳನ್ನ ಬೆಳ್ಕೊಂತಿದ್ರು ಅವಾಗ. ಯಾಕೆಂತಂದ್ರೆ ಅವಾಗ ನಮ್ಮ ಕೊಪ್ಪದ ಹತ್ರ ಫ್ಯಾಕ್ಟ್ರಿ ಗಿಕ್ಟ್ರಿ ಯಾವುದು ಇರಲಿಲ್ಲ, ಮತ್ತೆ ಆಲೆ ಮನೆಗಳು ಕೂಡ ಕಡಿಮೆ ಇತ್ತು. ಅದನ್ನು ಸಾಕ್ಸೋಕ್ಕೆ ಸಾಕಾಣಿಕೆ ವೆಚ್ಚ ಕೂಡ ಜಾಸ್ತಿ ಆಗ್ತಿತ್ತು ಅವಾಗ. ಹಾಗಾಗಿ ಅದನ್ನ ಮಾಡ್ತಿದ್ರು ಅವರು. ಹಂಗಾಗಿ ನಾನು ಅದನ್ನೆಲ್ಲ ನೋಡ್ತಾನೆ ಇದ್ದೆ, ಕಣ್ಣಿನ ನೋಡ್ತಾ ಇದ್ದು ಏನ್ ಮಾಡ್ಬೋದು ಅಂತ ನೋಡ್ತಾ ಇದ್ದೆ. ಕೊನೆಗೆ ನನಗೆ ಅನಿಸ್ತಾ ಅವನಂತರ ನಾನು ಹೋಯ್ತು ಓದ್ತಾ ನಾನು ಸ್ವಲ್ಪ ಹಂಗೆ ಪೇಪರ್ ಇದೆಲ್ಲ ಓದ್ತಾ ಇದ್ದಂಗೆ ತಿಳ್ಕೊಂಡಂಗೆ, ಮತ್ತೆ ಈ ಮ್ಯಾಗ್ಝಿನ್ಗಳು ಮತ್ತೆ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳು ಹೀಗೆ TV ಕಾರ್ಯಕ್ರಮಗಳನ್ನ ನೋಡ್ತಾ ಕೇಳಿಸ್ಕೊಂಡಂಗೆ ಅಕ್ಕಪಕ್ಕದವ್ರು ಏನೆಲ್ಲ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ನಾನು ಕೂಡ ಈ ತರ ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೋಬೇಕು ಅಂತ ನನಗೆ ಅವತ್ತೇ ಅನಿಸ್ತು ಸರ್. ಅವಾಗಿನಿಂದ ಹಂತ ಹಂತವಾಗಿ ನಾನು ಒಂದೊಂದನ್ನೇ ಬದಲಾವಣೆ ಮಾಡ್ಕೋತಾ ಇವತ್ತು ಈ ತರ ಸಮಗ್ರ ಕೃಷಿ ಬಂದ ನಿಂತಿದ್ದೀನಿ ಸರ್. ಈಗ ಒಂದೊಂದು ಬೆಳೆಯನ್ನ ತೆಗೆದುಕೊಂಡು ಇದಿಷ್ಟು ವಿಚಾರ ಮಾಡೋಣ. ಭತ್ತ ಈಗ ಎಷ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ನೀವು ಬೆಳಿತೀರಿ, ಯಾವ ತಳಿ ಭತ್ತ, ಅದಕ್ಕೆ ಯಾವ ರೀತಿ ಕೃಷಿ ಕ್ರಮಗಳು, ಮಾರುಕಟ್ಟೆ ವ್ಯವಸ್ಥೆ? ಸರ್, ನನ್ನ ಹತ್ರ ಈಗ ಭತ್ತಕ್ಕೆ ಅಂತ ನಾನು 1 acre ಉಳಿಸ್ಕೊಂಡಿದ್ದೀನಿ ಈ ಸಾರಿ. ನಮ್ಮ ಮೊದಲೆಲ್ಲ 4-5 acres ಬೆಳೀತಿದ್ದೆ, ಅದರಲ್ಲಿ ದೇಶಿ ತಳಿಗಳೇ ಸರ್, ನಂದೆಲ್ಲ ದೇಶಿ ತಳಿಗಳೇ ಬೆಳೀತಿದ್ದು. ಮತ್ತು ಸಾವಯವ ಕೃಷಿನಲ್ಲಿ ನಂದು 10 years ಆಯಿತು ನಾನು ಸಾವಯವ ಕೃಷಿ ಮಾಡೋಕೆ ಸ್ಟಾರ್ಟ್ ಮಾಡಿ, ಅವಾಗಿಂದನೂ ಕೂಡ ಅದನ್ನೇ ಮಾಡ್ತಾ ಇದ್ದೆ. ಈಗ ಸದ್ಯಕ್ಕೆ ನನ್ನ ಮನೆಯ ಊಟಕ್ಕೆ 2 crops ಆಗುತ್ತೆ ಸರ್ ನಂದು 1 acre, ಬೇಸಿಗೆ ಬೆಳೆ ಮತ್ತು ಮಳೆಗಾಲದ ಬೆಳೆ ಆಗುತ್ತೆ. 2 crops ಕೂಡ ಊಟಕ್ಕೆ ಉಪಯೋಗಿಸ್ಕೊತೀನಿ. ಅಂದರೆ ಸಣ್ಣ ಭತ್ತ, ನಮ್ಮ ದೇಶಿ ಸಿದ್ಧ ಸಣ್ಣ ಇದು, ಮತ್ತು ಮೈಸೂರು ಮಲ್ಲಿಗೆ, ಈ ಥರ ಭತ್ತಗಳನ್ನ ಹಾಕ್ಕೊಂಡಿದ್ದೀನಿ ಸರ್. ಅದನ್ನು ಬಿಟ್ಟರೆ 1-2 acres ಕಬ್ಬಿದೆ, 1 acre ದೇಶಿ ನಮ್ಮ ಪಶುಸಂಗೋಪನೆಗೆ ಮೇವಿನ ಬೆಳೆಗಳನ್ನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ನನ್ನದು ತೆಂಗು ಮತ್ತು ಅಡಿಕೆ, ಉಳಿಕೆ ತೆಂಗು ಮತ್ತು ಅಡಿಕೆ ತೋಟವನ್ನು ರೆಡಿ ಮಾಡಿದ್ದೀನಿ. ಈ ಸತಿ ನೋಡೋಣ ಅಂತೇಳಿ ಹೊಸದಾಗಿ ಈಗ ಗಿಡಗಳನ್ನ ತರಿಸಿದ್ದೀನಿ ಸರ್, ಇನ್ನೂ ಪ್ಲಾಂಟೇಷನ್ ಮಾಡಿಲ್ಲ. ಸಾಂಬಾರು ಪದ ಬೆಳೆಗಳು, ಈಗ ಏಲಕ್ಕಿ ಆಗ್ಬೋದು, ಚಕ್ಕೆ ಆಗ್ಬೋದು, ಲವಂಗ ಆಗ್ಬೋದು, ಇದನ್ನು ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು 700 ಏಲಕ್ಕಿ ಗಿಡಗಳನ್ನ ತರಿಸಿದ್ದೀನಿ ಸರ್. ಅದ್ರ ಜೊತೆ 5 ಚಕ್ಕೆ 5 ಲವಂಗ ಸ್ಯಾಂಪಲ್ ನೋಡೋಣ ಅಂದ್ಬಿಟ್ಟು ಅಡಿಕೆ ಒಳಗಡೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸರ್ ಇವಾಗ. ಅಂದರೆ ಬೆಳೆ ವೈವಿಧ್ಯತೆ ಬಹಳ ಮುಖ್ಯ ಆರ್ಥಿಕ ದೃಷ್ಟಿಯಿಂದ ಅನ್ನೋದು ನಿಮ್ಮ ಒಂದು ಅನಿಸಿಕೆ. ಈಗ ಕಬ್ಬು ಹೇಳಿದ್ರಿ, ಅದಕ್ಕೂ ಸಹ ಸಾವಯವ ಕೃಷಿ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಸರ್? ಖಂಡಿತ ಆಗುತ್ತೆ ಸರ್. ನಮ್ಮ ಜನಕ್ಕೆ ಗೊತ್ತಿಲ್ಲ, ನಾವು ಏನು ಸಾವಯವ ಕೃಷಿ ಕಬ್ಬಿನಲ್ಲಿ ಬೆಳೆಯೋಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾನು ಮೊದಲನೇ ಸತಿ ನನ್ನ ಒಂದು ಆವಿಷ್ಕಾರ ಏನು ಮಾಡಿದೆ ಅಂತಂದರೆ 20 quintals 1/2 acre ಜಮೀನಿನಲ್ಲಿ 8-8 ಕಬ್ಬು ಬೆಳೆದೆ ಸರ್. ಫಸ್ಟು 20 quintals ಎಷ್ಟು ಇಳುವರಿ ಬರ್ಬೋದು ಅಂತ ನೋಡಿ 8-8 ಹಾಕಿ ಮಧ್ಯೆ ಏನು ಮಾಡಿದೆ, ಅವರೇ ಗಿಡದ ಸಾಲನ ಹಾಕಿದೆ, ಹೊಸ್ದಾಗಿ ಮಾಡೋಣ ನೋಡೋಣ ಅಂತೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು. 20 quintals ಯಾವುದೇ ಇದಿಲ್ಲದೆ ಮೊದಲನೇ ವರ್ಷನೇ ನಾನು 20 tons ಕಬ್ಬನ್ನ ಬೆಳೆದಿದ್ದೆ. 20 tons ಕಬ್ಬನ್ನ ಬೆಳೆದೆ, ಇದೇ ನಾವು ಆಲೆ ಮನೆಯಲ್ಲಿ ಬೆಲ್ಲ ಮಾಡಿ ಮಾರಾಟ ಮಾಡಿ 50 rupees ರೇಟಿನಲ್ಲಿ ಅವಾಗ ಮಾರಾಟ ಮಾಡಿದೆ. ಆನಂತರ ನನಗೆ ಅನ್ನಿಸ್ತು, ಯಾಕೆ ನಾವು ಸಾವಯವ ಕೃಷಿಯಲ್ಲಿ ಕಬ್ಬನ್ನು ಬೆಳೆಯಬಾರ್ದು, ಇವತ್ತಿನ ರೇಟ್ ಉಪ್ಪುಬೋದು, ಈಗ ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಲೈಸರ್ ಎಲ್ಲ 1000 rupees ಹಾಕುವಂತಿದೆ. ಅದ್ರ ಬದಲು ಏನು ಇಲ್ದೇನೆ ನಮಗೆ ಈಗ 1 acre ಟನ್ ಬರಲಿ. ಎಷ್ಟು ವರ್ಷ ಕೂಡ ಇಟ್ಕೊಂಡ್ರಿ ಅದನ್ನ ಸರ್? ನಾನು 4 years ಇಟ್ಕೊಂಡಿದ್ದೆ. 4 years ಇಟ್ಕೊಂಡು 4 crops ಆಯ್ತು. ಆನಂತರ ತೆಗೆದು ಅದು ತೆಂಗಿತ್ತು. ಅದರಲ್ಲಿ 4 crops ಸಂದರ್ಭದಲ್ಲಿ ಏನೂ ಖರ್ಚಿಲ್ಲ. ಏನು ಖರ್ಚಿಲ್ಲ ಸರ್, ಏನಂದ್ರೆ ಏನು ಖರ್ಚಿಲ್ಲ. ಬರೀ ಕಡಿಯೋದೊಂದೇ ಅಷ್ಟೇ, ಕಡಿಯೋದು ಮತ್ತೆ ಅದನ್ನ ಸಾಗಾಣಿಕೆ ಮಾಡಿ ಆಲೆ ಮನೆಯಲ್ಲಿ ಬೆಲ್ಲ ಮಾಡೋದೇ ಅಷ್ಟೇ ಖರ್ಚು. ಇನ್ನು ಬೆಳೆಗಳಿಗೆ ಯಾವುದೇ ರೀತಿ ಖರ್ಚಿಲ್ಲ, ಮತ್ತೆ ಅದನ್ನ ಕೆತ್ಕಂಗಿಲ್ಲ, ಉಳುಮೆ ಮಾಡಂಗಿಲ್ಲ, ಏನಿಲ್ಲ. ಹಾಗಾಗಿ 0 cultivation, ನಾವು 0 maintenance ಅದು ಆಕ್ಚುಲಿ. ಅಂದ್ರೆ ಬಂಡವಾಳ ಹಾಕ್ತೇನೆ ಫಸಲು ತೆಗಿಯಂತದ್ದು. ಈಗ ಪ್ರಾರಂಭದಲ್ಲಿ ನಾಟಿ ಮಾಡುವಂತ ಸಂದರ್ಭದಲ್ಲಿ ಬಹು ಬೆಳೆ ವಿಧಾನ ಅಂದ್ರೆ ನೀವು ಹೇಳಿದ್ರಿ ಅವರೇ ಹಾಕದೆ ಗಿಡ ದೊಡ್ಡದಾಗೋ ತನಕ ಆ ಬೆಳೆಗಳನ್ನ ನಾವು ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಮಣ್ಣಿನ ಫಲವತ್ತತೆ ದೃಷ್ಟಿಯಿಂದ ಹಸಿರೆಲೆ ಗೊಬ್ಬರವಾಗೂ ಅದನ್ನ ಬಳಕೆ ಆಗುತ್ತೆ. ಖಂಡಿತ ಸರ್. ಅದೇನಾಗುತ್ತೆ ಅಂದ್ರೆ ಸರ್, ಅವರೇ ಗಿಡದಲ್ಲಿ ಸಾರಜನಕ, ಅವರೇ ಗಿಡದ ಬೇರಿನ ಸಾರಜನಕ ಹೆಚ್ಚಾಗಿರುತ್ತದೆ. ಹಾಗಾಗಿ ಆ ಸಾರಜನಕನೇ ಆ ಕಬ್ಬಿಗೆ ಅದೇ ಆಹಾರವಾಗಿ ಉತ್ಪತ್ತಿ ಆಗುತ್ತೆ. ಹಾಗಾಗಿ ನನ್ನ ಕಬ್ಬು ಅಷ್ಟು ಚೆನ್ನಾಗಿ ಇಳುವರಿ ಬಂದಿತ್ತು. ಮತ್ತೆ ಬೆಲ್ಲನು ಕೂಡ ಅಷ್ಟೇ, 1 ton ಕಬ್ಬಿಗೆ 1 quintal 10 kg ಬೆಲ್ಲ ಬಂದಿತ್ತು. ಅಂದ್ರೆ ಈ ಟೈಪ್ ಅಲ್ಲಿ ನಾವು ಬೆಲ್ಲವನ್ನ ತೆಗಿಬೋದು. ಯಾಕೆಂತಂದ್ರೆ ಸಾವಯವ ಕೃಷಿನಲ್ಲಿ ಇಳುವರಿನೂ ಜಾಸ್ತಿ ಬರುತ್ತೆ, ಖರ್ಚು ಕಡಿಮೆ ಇರುತ್ತೆ, ಮತ್ತೆ ಕಬ್ಬಿನ ಒಂದು ಏನಂತೀವಿ ತೂಕ ಚೆನ್ನಾಗಿ ಬರ್ತದೆ ಸರ್. ಅದರಲ್ಲಿ ಬೆಲ್ಲದ ಗುಣಮಟ್ಟನೂ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಬೆಲ್ಲದ ಗುಣಮಟ್ಟ ಅಂತೂ ನಂಬರ್ ಒನ್ ಇರುತ್ತೆ, ಅದರಲ್ಲಿ ಮಾತಾಡಂಗಿಲ್ಲ. ಹಾಗಾಗಿ ಪ್ರತಿ ವರ್ಷ ಕಬ್ಬು ಭತ್ತ ಇದನ್ನ ಬೆಳೆದೇ ಬೆಳಿತೀರ ನೀವು? ಖಂಡಿತ ಸರ್, ಇದೆರಡು ಇದೆ, ಅದ್ರ ಜೊತೆಗೆ ತೆಂಗು ಬಾಳೆ ಇದೆ, ಅಡಿಕೆ ಇದೆ, ಇದನ್ನ ತೋಟಗಾರಿಕೆ ಬೆಳೆಗಳು. ಪಶುಪಾಲನೆ ಬಗ್ಗೆ ನಿಮಗೆ ಪ್ರಾರಂಭದಿಂದನೂ ಒಂದು ಕುತೂಹಲ ಆಸಕ್ತಿ, ಅದನ್ನ ನಂಬಿ ಬದುಕಬಹುದು ಅಂತ ನೀವು ಹೇಳಿದ್ರಿ. ಈಗ ದೇಸಿ ಹಸುಗಳ ಒಂದು ಪಾಲನೆ ಜೊತೆಗೆ ಕುರಿ ಎಮ್ಮೆ ಇವುಗಳನ್ನು ಸಹ ಸಾಕ್ತಾ ಇದ್ದೀರಿ. ಬಂಡೂರು ಕುರಿ ಸಹ 20 ಸಂಖ್ಯೆಯಲ್ಲಿ ನೀವು ನಿರ್ವಹಣೆ ಮಾಡ್ತಿದ್ದೀರಿ. ಹೀಗೆ ಅವುಗಳಿಗೆಲ್ಲ ಯಾವ ರೀತಿಯ ವ್ಯವಸ್ಥೆಯನ್ನ ನೀವು ಮಾಡಿಕೊಂಡ್ರಿ? ಸರ್, ಈಗ ನಂದು ಶೆಡ್ ಬಂದು 200 ಉದ್ದ ಇದೆ, 40 ಅಗಲ ಇದೆ, ಅದರಲ್ಲಿ ಎಲ್ಲ ಪಾರ್ಟಿಷನ್ ಮಾಡಿಬಿಟ್ಟಿದ್ದೀನಿ ನಾನು. ಹಸುಗಳಿಗೆ, ದೇಸಿ ತಳಿಗಳಿಗೆ ಒಂದು ಕಡೆ, ಕುರಿಗೆ ಒಂದು ಕಡೆ, ಕೋಳಿಗೆ ಒಂದು ಕಡೆ, ಮೇಕೆಗಳಿಗೆ ಒಂದು ಕಡೆ, ಈ ತರ ಮಾಡ್ಕೊಂಡಿದ್ದೀನಿ. ಈಗೇನಾಗುತ್ತೆ ಅಂತಂದ್ರೆ, ಹಸುಗಳಿಗೆ ಮೆಮ್ಮಲಿ ಸೂಪರ್ ನೇಪೇರ್ ಹುಲ್ಲಿದೆ, ಮತ್ತೆ ರಾಗಿ ಹುಲ್ಲಿದೆ, ಇದನ್ನ ಹಾಕೋತೀವಿ. ಮತ್ತೆ ಮೇಕೆಗಳಿಗೂ ಅಷ್ಟೇನೆ ಸೂಪರ್ ನೇಪೇರ್ ಹಾಕ್ತೀವಿ. ನಮ್ದೆಲ್ಲ ಕೂಡು ಪದ್ಧತಿಯಲ್ಲೇನೆ ಸರ್, ಮೇಯ್ಸ ಪದ್ಧತಿ ಇಲ್ಲ. ಯಾಕೆ ಅಂತಂದ್ರೆ ಆಚೆ ಹೋಗಿ ಮೇಯ್ಸೋದಕ್ಕೆ ಆಗಲ್ಲ, ಇವಾಗ ಬಯಲಿಲ್ಲ, ಮತ್ತೆ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಕೂಡು ಪದ್ಧತಿಯಲ್ಲೇ ಮಾಡ್ತೀನಿ. ಅದಕ್ಕೆಲ್ಲ ಚಾಪ್ ಕಟ್ ಇಟ್ಕೊಂಡಿದ್ದೀನಿ, ಹುಲ್ಲೆಲ್ಲ ಕಟ್ ಮಾಡಿ ಕುರಿಗಳಿಗೆ ಮತ್ತೆ ಮೇಕೆಗಳಿಗೆ ಬೇಸನ್ಗಳು ಇಟ್ಟಿದ್ದೀನಿ. ಅದರಲ್ಲಿ ಮೇವು ಹಾಕ್ಬಿಟ್ಟು ಅದಕ್ಕೆ ಸಂಜೆ ಟೈಮು ಒಂದು ಕುರಿಗೆ 50-100 ತಿಂಡಿ ಮಿಶ್ರಣವನ್ನು ಕೊಟ್ಕೊಂಡು, ಅದ್ರ ಜೊತೆಗೆ ಕೋಳಿಗಳಿದೆಯಲ್ಲ, ಕೋಳಿಗಳಿಗೂ ಕೂಡ ಸೇಮ್ ನಮ್ಮ ನಾಟಿ ಸಿಕ್ತಂಥ ಕೀರಾಗಿ ಭತ್ತ ಹಾಕೊಂಡು ಅದನ್ನು ಕೂಡ ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇನ್ನು ಈ ತೋಟಗಾರಿಕೆ ಬೆಳೆಗಳು ತೆಂಗು, ಆಗ ಎಷ್ಟು ವರ್ಷದ ಮರಗಳು ನಿಮ್ಮಲ್ಲಿದೆ? ತೆಂಗು, ಅಡಿಕೆ, ಬಾಳೆ ಇವುಗಳ ನಿರ್ವಹಣೆ ಹೇಗೆ? ಸರ್, ತೆಂಗು ನಂದು 0 ಕಲ್ಟಿವೇಷನ್. ನಂದು ತೆಂಗು ಬಂದು ಆಲ್ರೆಡಿ 35 ವರ್ಷದ ಗಿಡಗಳಿದೆ, ಅದು 0 ಕಲ್ಟಿವೇಷನ್. ಅಂದ್ರೆ ಆ ತೋಟ ನಾನು ಇದುವರೆಗೂ ಉಳುಮೆ ಮಾಡೇ ಇಲ್ಲ. ಅಂದ್ರೆ ನನ್ನ ಒಂದು ತೋಟದಲ್ಲಿ ಸಣ್ಣದಾಗಿ ಹೇಳಬೇಕು ಅಂತಂದ್ರೆ, ಫಾರಂ ಹತ್ರನೇ ಒಂದು ತೋಟ ಇದೆ, 36 ಗಿಡಗಳಿದೆ. ಆದರೆ ಒಂದು ವರ್ಷಕ್ಕೆ ಸರಾಸರಿ ನಾನು ಆಲ್ರೆಡಿ 3-4 ವರ್ಷದಿಂದ ಲೆಕ್ಕವನ್ನು ಬರೆದಿಟ್ಟಿರೋ ಪ್ರಕಾರ ಹೋಯ್ತು ಅಂದರೆ, 120,000 ರೂಪಾಯಿ ನಾನು ಕಾಯಿ ಮತ್ತು ಎಳ್ನೀರಿಂದ ಮಾರಾಟವನ್ನು ಮಾಡ್ತೀನಿ ಒಂದು ವರ್ಷದಲ್ಲಿ. ಕೇವಲ 36 ಗಿಡದಲ್ಲಿ ಏನೂ ಕೆಲಸ ಮಾಡ್ದೇನೆ ಅಲ್ಲಿ. ಬರೀ ಬೇಸಿಗೆನಲ್ಲಿ ಒಂದು 4-5 ಸತಿ ನೀರನ್ನು ದಾಯಿಸ್ತೀವಿ, ಬಿಟ್ಟರೆ ಯಾವುದೇ ರೀತಿಯಾದಂಥ ಅದಕ್ಕೆ ಗೊಬ್ಬರ ಹಾಕೋದಾಗಲಿ, ಕಳೆ ತೆಗ್ಸೋದಾಗಲಿ, ಉಳುಮೆ ಮಾಡೋದಾಗಲಿ ಕೂಡ ಮಾಡೋದಿಲ್ಲ. ಅದೊಂದಾಗಿದೆ. ಮತ್ತು ಅಡಿಕೆ ಬೆಳೆಗಳಿದೆ, ಅಡಿಕೆ ಬೆಳೆಯೆಲ್ಲ ಇನ್ನೊಂದು ವರ್ಷ 2 ಹೋದರೆ ಫಲಕ್ಕೆ ಬಂದುಬಿಡುತ್ತೆ ಸರ್. ಆ ಬೆಳೆಗಳೆಲ್ಲ ಅಡಿಕೆ ಇದಾಗುತ್ತೆ. ಬಾಳೆ ಈಗ ಆಲ್ರೆಡಿ ಸಿಗ್ತಾ ಇದೆ ಸರ್, ಬಾಳೆ ಮಾರಾಟ ಆಗ್ತಾ ಇದೆ. ಕೆ ಜಿ 30-35 ರೂಪಾಯಿಗೆ ಒಳ್ಳೆ ರೇಟ್ಗೆ ಹೋಗ್ತಾ ಇದೆ. ಬಾಳೆ ಯಾವುದು, ಯಾವ ತಳಿ? ಏಲಕ್ಕಿ ಬಾಳೆ ಇದೆ ಸರ್. ಏಲಕ್ಕಿ ಎಷ್ಟು ಗಿಡಗಳು ಹಾಕಿದ್ರಿ? ಏಲಕ್ಕಿ ಬಂದು ನನ್ನ ಹತ್ರ 1,200 ಗಿಡ ಇದೆ ಸರ್. ಎಲ್ಲಿಂದ ತಂದ್ರಿ ಅದನ್ನೆಲ್ಲ? ಸರ್, ಇಲ್ಲಿಗೆ ಅಣೆಕಲ್ಲದ ಜಿಗಣಿ ಅಂತ ಬರುತ್ತೆ, ಅಲ್ಲಿಂದ ತರಿಸಿದ್ದೆ. ಅಂದ್ರೆ ಸಸಿಗಳು ಟಿಶಿಕಲ್ಚರ್ ಅಲ್ಲಿ ತರಿಸಿ ಹಾಕ್ಸಿದ್ದೆ ಸರ್ ಅದನ್ನ. ಅಡಿಕೆಗೂ ಸಹ ಮಾರುಕಟ್ಟೆಯನ್ನ ನೀವು? ಸರ್, ಅಡಿಕೆಗೆ ನಾವು ಮಾರುಕಟ್ಟೆ ಕಣ್ಕೊಳ್ಳೋದು ಬೇಕೇ ಇಲ್ಲ ಸರ್. ಯಾಕೆ ಅಂತಂದ್ರೆ ನಮ್ಮ ಕಡೆ ಏನಾಗಿದೆ ಅಂತಂದ್ರೆ, ತೋಟನ ಅವರೇ ಬಂದು ಲೀಸ್ ತಗೊಂಡ್ಬಿಡ್ತಾರೆ ವರ್ಷಕ್ಕಿಷ್ಟು ಅಂತ. ಹಾಗಾಗಿ ಅಡಿಕೆದಂತೂ ಪ್ರಾಬ್ಲಮೇ ಇರಲ್ಲ, ಅಡಿಕೆ ತೆಂಗದೇನು ತೊಂದರೆನೇ ಇರಲ್ಲ. ಯಾಕೆಂದ್ರೆ ಅಡಿಕೆ ಈಗ 1 ಎಕರೆ ಗಿಡದ ಮೇಲೆ ಇಳುವರಿ ಯಾವ ಥರ ಬರ್ತಾಯಿದೆ ನೋಡ್ತಾರೆ ಅವರು. ನೋಡ್ಬಿಟ್ಟು ಅವ್ರಿಗೆ ಹೆಚ್ಚು ಕಡಿಮೆ ಈಗ ಒಂದು ಗಿಡದ ಲೆಕ್ಕದಲ್ಲಿ ಅಥವಾ ಒಂದು ತೋಟದ ಲೆಕ್ಕದಲ್ಲಿ ಅವ್ರು ಲೀಸು ತೊಗೊಂಡ್ಬಿಡ್ತಾರೆ ಸರ್. ಹಾಗಾಗಿ ಅಡಿಕೆದ ಮಾರುಕಟ್ಟೆ ಏನು ನಮಗೆ ಸಮಸ್ಯೆ ಇಲ್ಲ. ಈಗ ಒಂಥರ ವಿಸ್ಮಯ ಅನಿಸುತ್ತೆ, ಶಿವಕುಮಾರ್ ಅವರು ಒಬ್ಬಂಟಿಗರಾಗೆ ಇಷ್ಟೆಲ್ಲವನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ. ಜೊತೆಗೆ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ, ಈ ಸಾವಯವ ವಸ್ತುಗಳನ್ನೇ ಬಳಕೆ ಮಾಡಿ ನಾನು ಜೀವಾಮೃತ, ಈಕೆ ಈ ಥರ ಗೋ ಉತ್ಪನ್ನಗಳನ್ನು ಆಧಾರಿತ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ತೀನಿ, ಕೀಟನಾಶಕ ರೋಗನಾಶಕ ದ್ರಾವಣಗಳು ಎಲ್ಲವನ್ನ ನಾವು ಮಾಡ್ತಾ ಇದ್ದೀವಿ ಅಂತ. ಇದೆಲ್ಲ ಹೇಗೆ ನಿಮ್ಮ ಗಮನಕ್ಕೆ ಬಂತು, ಎಲ್ಲಿ ಕಲ್ತ್ರಿ? ಸರ್, ಇದು ನಾನು ಅದೇ ನಾನು ಆವಾಗಲೇ ಹೇಳಿದಾಗೆ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳು ಮತ್ತು ಗೋ ಉತ್ಪನ್ನ ತರಬೇತಿಗಳಲ್ಲಿ ಭಾಗವಹಿಸ್ತಿದ್ದೆ ಅವಾಗ ಅಲ್ಲೆಲ್ಲ ನೋಡಿಕೊಂಡೆ. ಮತ್ತು ಅವಾಗ ನನಗೆ ಅನ್ನಿಸ್ತು, ನಾವು ಅವಾಗೆಲ್ಲ ಮೊದಲು ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಬೆಳೀತಿದ್ದೋ. ಕೊಟ್ಟಿಗೆ ಗೊಬ್ಬರನೂ ಇಲ್ದಂಗೆ ಬರೀ ಜೀವಾಮೃತ ಪಂಚಕಾಯಿ ಕೇವಲ ಅಂದರೆ 10 ಹೊಡಿದೇನೆ, KG ಲೆಕ್ಕದಲ್ಲಿ ಗೊಬ್ಬರ ಹಾಕ್ಕೊಂಡು ನಾವು ಭೂಮಿನ ಫಲವತ್ತತೆ ಮಾಡ್ಬೋದು ಅಂತ ನನಗೆ ತಿಳಿಯಿತು. ಹಾಗಾಗಿ ನಾನು ಅದನ್ನು ಅಲ್ಲೆಲ್ಲ ನೋಡಿಕೊಂಡು ಭೂಮಿ ಫಲವತ್ತತೆಗೋಸ್ಕರ ಪಂಚಗವ್ಯವನ್ನು ಸ್ಪ್ರೇ ಮಾಡೋದು, ಜೀವಾಮೃತವನ್ನು ಭೂಮಿಗೆ ಕೊಡೋದು, ಗೋಕೃಪಾಮೃತ ಭೂಮಿಗೆ ಕೊಡೋದು, ಮತ್ತು ಸ್ಪ್ರೇ ಮಾಡೋದು, ಈ ಥರ ಇದನ್ನ ಮಾಡ್ತಾ ಹೋದ್ರೆ ಸರ್ ನಾವೇನಾಗುತ್ತೆ ಅಂತಂದ್ರೆ, ನೀವು ಹೇಳಿದ್ರಿ ಕೀಟನಾಶಕ ಏನು ಮಾಡ್ತೀರಿ ಅಂತ. ಆ್ಯಕ್ಚುಲಿ ನಾವು ಈ ಥರ ಪಂಚಗವ್ಯ ಗೋಕೃಪಾಮೃತ ಜೀವಾಮೃತವನ್ನು ಭೂಮಿಗೆ ಕೊಟ್ಕೊಂಡು ಬಂತು ಅಂತಂದರೆ ನಮ್ಮ ಬೆಳೆಗಳಿಗೆ ಕೀಟಗಳ ಬಾಧೆನೇ ಕಡಿಮೆ ಆಗೋಗುತ್ತೆ, ಬರೋದೇ ಇಲ್ಲ. ಹಾಗಾಗಿ ನಾನು ಕೀಟನಾಶಕವನ್ನು ಇದುವರೆಗೂ ಕೂಡ ಸ್ಪ್ರೇ ಮಾಡೇ ಇಲ್ಲ ಹೇಳ್ಕೊಬೇಕು ಅಂತಂದರೆ. ಯಾಕೆಂತಂದ್ರೆ ಬೆಳಗ್ಗೆ ಕೀಟಗಳು ಬಂದರೆ ತಾನೇ ಸ್ಪ್ರೇ ಮಾಡಬೇಕಾದ್ರು. ಅದನ್ನು ಕೂಡ ನಮಗೆ ನಾನು ಹೊರಗಡೆ ತರಬೇತಿಗಳಲ್ಲಿ ಹೋಗಿದ್ದಾಗೆಲ್ಲ ನೋಡ್ಕೊಂಡಿದ್ದೀನಿ, ಅದರಲ್ಲಿ ಅಗ್ನಿಅಸ್ತ್ರ ಅಂತೆಲ್ಲ ಮಾಡ್ತಾರೆ, ಅದೆಲ್ಲ ಗೊತ್ತಿದೆ. ಆದರೆ ನಾನು ಇದುವರೆಗೂ ನಾನು ಅದನ್ನು ಮಾಡೋಕೆ ಹೋಗೂ ಇಲ್ಲ, ಯಾಕೆಂತಂದ್ರೆ ಅದ್ರ ಬೇಕಾಗಿಲ್ಲ. ನನ್ನ ತೋಟದಲ್ಲಿ ಬಾಳೆಗಾಗ್ಬೋದು, ಅಡಿಕೆಗಾಗ್ಬೋದು, ತೆಂಗಾಗ್ಬೋದು, ಭತ್ತಕ್ಕಾಗ್ಬೋದು, ಯಾವುದಕ್ಕೂ ಬೇಕೇ ಇಲ್ಲ ಸರ್. ಹಾಗಾಗಿ ಏನು ತೊಂದರೆ ಇಲ್ಲದಂಗೆ ಬೆಳೆಯನ್ನು ಬೆಳೀತಾ ಇದ್ದೀನಿ ಸರ್. ಇನ್ನು ಎರೆಗೊಬ್ಬರದ ತಯಾರಿಕೆಯಲ್ಲೂ ನೀವು ತರಬೇತಿಯನ್ನು ಪಡೆದು ಅದನ್ನು ಸಹ ಯಶಸ್ವಿಯಾಗಿ ಬಳಕೆ ಮಾಡ್ತಾ ಇದ್ದೀರಿ? ಖಂಡಿತ ಸರ್, ನನ್ನ ಹತ್ರ 8 ತೊಟ್ಟಿ ಇದೆ ಸರ್. 20 ಉದ್ದ ಇದೆ, 3 ಎತ್ತರ ಇದೆ, 3 ಅಗಲ ಇದೆ. ಆ ಥರದ್ದು 8 ತೊಟ್ಟಿ ಇದೆ ಸರ್. ಅದರಲ್ಲಿ ವರ್ಮಿ ಕಂಪೋಸ್ಟ್ನ ಮಾಡಿ ನನ್ನ ತೋಟಗಳಿಗೆ ಉಪಯೋಗಿಸ್ಕೊತೀನಿ. ನನ್ನ ಉಳಿಕೆ ಬೇಕು ಅಂತಂದ್ರೆ ಬೇರೆಯವ್ರಿಗೆ ಕೊಡ್ತೀನಿ, ಇಲ್ಲ ಅಂತಂದ್ರೆ ಅದನ್ನೇ ನಾನು ಜಾಸ್ತಿ ಮಾರುಕಟ್ಟೆ ಪ್ರವೇಶ ಕೊಟ್ಟಿಲ್ಲ. ಹೇಗೆ ತಯಾರಿಕೆ ಆಗುತ್ತೆ, ಯಾವ ಥರ? ಸರ್ ಖಂಡಿತ ಈಸಿ, ತುಂಬಾನೇ ಈಸಿ ಅದು. ಅಂದ್ರೆ ಏನಪ್ಪ ಅಂತಂದ್ರೆ ಮಳೆ ನೀರು ಒಂದು ಬೀಳದಂಗೆ ನೋಡ್ಕೊಂಡ್ಬಿಟ್ರೆ ತೊಟ್ಟಿಗಳಿಗೆ, ಅದಕ್ಕೆ ಎರೆ ಹುಳುಗಳನ್ನ ತಂದು ಬಿಟ್ಟುಕೊಂಡು ಒಳ್ಳೆ ಗೊಬ್ಬರವನ್ನು, ಅಂದರೆ ಒಂದು ತಿಂಗಳು ಗೊಬ್ಬರವನ್ನು ಭೂಮಿನಲ್ಲಿ ಹೊರಗಡೆ ಕೊಳಿಸಿ ಆ ನಂತರ ತೊಟ್ಟಿಗಳಿಗೆ ತುಂಬಿದ್ರೆ ಅದರಲ್ಲಿ ನಾವು ಹುಳಗಳನ್ನ ಯಾವ ರೀತಿ ಬಿಡ್ತೀವಿ ಅದರ ಮೇಲೆ ಗೊಬ್ಬರ ಡಿಪೆಂಡ್ ಆಗುತ್ತೆ. ಅಂದರೆ ಒಂದು ತೊಟ್ಟಿಗೆ, ಈಗ 20 ಉದ್ದ ಇದೆ, 3 ಅಗಲ, 3 ಎತ್ತರ ಇರೋಂಥ ತೊಟ್ಟಿಗೆ 10 kg ಹುಳವನ್ನು ಬಿಟ್ಟು ಅಂತಂದರೆ ನಮಗೆ 1.5-2 ತಿಂಗಳಲ್ಲಿ ನಮಗೆ ಗೊಬ್ಬರ ರೆಡಿಯಾಗ್ಬಿಡುತ್ತೆ. ಅದೇ ನಾವು 2-3 kg ಬಿಡ್ತು ಅಂತಂದರೆ 4-5 ತಿಂಗಳು ಬೇಕಾಗುತ್ತೆ. ಹಾಗಾಗಿ ನಾವು ಹುಳನ ಯಥೇಚ್ಛವಾಗಿ ಹುಳವನ್ನು ಬಿಟ್ಟಾಗ ನಮಗೆ 1.5-2 ತಿಂಗಳಲ್ಲಿ ನಮಗೆ ಉತ್ತಮವಾದ ಗೊಬ್ಬರ ಸಿಕ್ಬಿಡುತ್ತೆ ಸರ್. ಮತ್ತು ಹುಳಗಳ ಡೆವಲಪ್ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತು ಹುಳಗಳನ್ನ ನಾವು ಕೂಡ ಮಾರಾಟ ಮಾಡ್ಕೊಬೋದು. ಏಕೆಂತಂದ್ರೆ ಈಗ ನಾನು ತಂದದ್ದು ಕೂಡ ಕೆಜಿ 450-500 ಕೊಟ್ಟೆ ತಂದಿದ್ದೆ. ಈಗ ನಾನು ಮಾರಾಟ ಮಾಡ್ತೀನಿ ಅಂದ್ರೆ ಅಷ್ಟಕ್ಕೆ ಹೋಗುತ್ತೆ. ಈಗ ನಾನು ಯಾಕೆ ಮಾರಾಟ ಮಾಡ್ತಾ ಇಲ್ಲ ಅಂತಂದ್ರೆ ನನಗೆ ಬೇಗ ಗೊಬ್ಬರ ಬೇಗ ಡೆವಲಪ್ ಆಗಬೇಕಾಗಿದೆ. ಹಾಗಾಗಿ ನಾನು ಸದ್ಯಕ್ಕೆ ಎರೆಹುಳವನ್ನ ಇನ್ನು ಮಾರ್ತಾ ಇಲ್ಲ. ಈಗ ಗೊಬ್ಬರ ಒಂದಷ್ಟೇ ನನ್ನ ತೋಟಗಳಿಗೆ ಉಪಯೋಗಿಸ್ತಾ ಇದ್ದೀನಿ. ಅಂದ್ರೆ ಪ್ರಾರಂಭದಲ್ಲಿ ನೀವು ಒಂದು ತೊಟ್ಟಿಗೆ ಬೇಕಾದಷ್ಟು ಹುಳಗಳನ್ನು ತಂದ್ರಿ? ಖಂಡಿತ ಸರ್, ನಾನು ಫಸ್ಟ್ 2 ತೊಟ್ಟಿಗೆ ತಂದೆ, 2 ತೊಟ್ಟಿಗೆ ತಂದಿದ್ದೆ. ಈಗ ಅದನ್ನ 8 ತೊಟ್ಟಿಗಳಿಗೂ ಉಪಯೋಗಿಸ್ಕೊಂಡಿದ್ದೆ. ಮತ್ತೆ ಇನ್ನೂ ಹೆಚ್ಚು, ಇನ್ನೂ 8 ತೊಟ್ಟಿಗೆ ಆಗುತ್ತೆ ಸರ್ ಈಗ ಇರೋದ್ರಲ್ಲಿ. ಆದರೆ ಅದನ್ನ ನಾನು ಬೇರೆ ಬದಲಾಯಿಸಕ್ ಹೋಗಿಲ್ಲ, ಯಾಕೆಂದ್ರೆ ಬೇಗ ಡೆವಲಪ್ ಆಗುತ್ತೆ, ಹುಳ ಜಾಸ್ತಿ ಇರೋದ್ರಿಂದ ಅಂತ ನಾವು ಇಟ್ಕೊಂಡಿದ್ದೀವಿ. ಅದು ಒಂದು ರೀತಿ ಆದಾಯ ಅಂತಾನೆ ನಾವು ಪರಿಗಣಿಸಬೇಕಾಗುತ್ತೆ ಸರ್. ಖಂಡಿತ ಉತ್ತಮವಾದಂತ ಆದಾಯ. ಎರೆ ಜಲಾನು ಏನಾದ್ರು ಮಾಡ್ತೀರಾ ಸರ್? ಇನ್ನ ಸ್ಟಾರ್ಟ್ ಮಾಡಿಲ್ಲ ಸರ್ ಎರೆ ಜಲ ಮಾಡೋದಕ್ಕೆ. ಅದನ್ನ ರೆಡಿ ಮಾಡಿದ್ದೇನೆ, ಅದು ಡ್ರಮ್ ಎಲ್ಲ ತರಿಸಿಟ್ಟಿದ್ದೇನೆ, ಅದನ್ನ ಇನ್ನ ಫಿಕ್ಸ್ ಮಾಡಿಲ್ಲ. ಅದನ್ನ ಮಾಡಿಕೊಂಡು ಎರೆ ಜಲ ಕೂಡ ತಯಾರು ಮಾಡ್ಕೊಂಡ್ರೆ ನಮಗೆ ಈ ಪಂಚಗವ್ಯ ಜೊತೆಗೆ ಸ್ಪ್ರೇ ಮಾಡ್ಕೊಂಡು ಉತ್ತಮವಾಗಿ ಇಳುವರಿಯನ್ನು ಪಡಿಬೋದು ಸರ್. ಇರೋಂತಹ ಒಂದು ಸಣ್ಣ ನೀರಿನ ಒಂದು ಮೂಲ ಬಾವಿ ನೀರಲ್ಲೇ ಮೀನು ಕೃಷಿ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ದೆ ಹೆಂಗೆ ಶಿವಕುಮಾರ್? ಸರ್ ಏನಿಲ್ಲ, ಸುಮ್ಮನೆ ಬಾವಿ ಇತ್ತು. ಅದರಲ್ಲಿ ನಾನೇನು ಮಾಡ್ಕೊಂಡೆ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬ ಕಬಾಬ್ ಮಾಡ್ತಿದ್ದ, ಅವನಿಗೆ ಈ ಥರ ಬಾವಿಗೆ ಏನಾರು ಮಾಡಬೇಕಲ್ಲ ಒಂದಷ್ಟು ಮೀನು ಕೊಡು ಅಂತಂದು. ಅವನೇನು ಮಾಡ್ದೆ, ಫಸ್ಟ್ ಬಯಲೇ ಅಂದ್ಬಿಟ್ಟು ಒಂದು 5 kg ಅವ್ನು ಕಟಿಂಗ್ ತಂದಿದ್ದು ಅಂತಂದ್ರಲ್ಲಿ ಸಣ್ಣ ಸಣ್ಣದನ್ನ ಎತ್ತಿ ಒಂದು 5 kg ಕೊಟ್ಟಿದ್ದ. ಅದನ್ನು ಬಿಟ್ಟೆ ಸರ್, ಅದು ಇವತ್ತು ಹೆಚ್ಚು ಕಡಿಮೆ ಒಂದು 2,000-3,000 ಆಗೋಗಿದೆ ಅದು. ಅಂದರೆ ಅದನ್ನು ಈ ಬೇಸಿಗೆ ಬತ್ತು ಅಂದರೆ ಈಗ ತೆಗಿತೀವಿ, ಹೊಸಿನ ಹೊಸಿ ಹಂಗೆ ಬಿಟ್ಟಿರ್ತೀವಿ ಸರ್. ಹಂಗಾಗಿ ಅವನಿಗೆ ಕೊಡ್ತೀನಿ ಸ್ವಲ್ಪನ. ಅವುಗಳಿಗೆ ಆಹಾರ ಗೋಜಿಲ್ವಾ? ಇಲ್ಲ ಸರ್, ಅವಾಗ ನಾವು ಯಾವುದೇ ಆಹಾರನು ಕೊಡಲ್ಲ. ಸಗಣಿ ನೀರಿನ ಸರ್ 20 ಆಳ ಇದೆ, 20 ಆಳ ಇದೆ, 30 ಅಗಲ ಇದೆ. ಪಾಚಿ ಗೀಚಿ ಎಲ್ಲ ಇದೆ? ಎಲ್ಲ ಇದೆ ಸರ್. ಪಾಚಿ ಇದೆ, ಮತ್ತೆ ಅದಕ್ಕೆ ನಾವು ಕಟ್ಟಡ ಮಾಡಿಲ್ಲ. ಕಟ್ಟಡ ಮಾಡಿಲ್ದೇ ಇರೋದ್ರಿಂದ ಅದಕ್ಕೆ ಆಹಾರದ ಕೊರತೆ ಆಗೋದಿಲ್ಲ. ಹಂಗಾಗಿ ಏನದಕ್ಕೇನು ಆಹಾರ ಕೊಡೋದಾಗ್ಲಿ ಇನ್ನೊಂದಾಗ್ಲಿ ಏನ್ ಮಾಡಕ್ ಹೋಗಿಲ್ಲ ಸರ್. ಇನ್ನು ಈ ಬಂಡೂರು ಕುರಿಗಳ ಸಾಕಣೆ ಬಗ್ಗೆ ಹೇಳಿ, ವಿಶೇಷವಾಗಿ ಏನೆಲ್ಲ ಅಂಶಗಳನ್ನ ನೀವು ಮಾಡಿದ್ದೀರಿ, ಅವುಗಳ ಬೆಳವಣಿಗೆಗೆ ಮತ್ತು ಮಾರಾಟಕ್ಕೆ ಯಾವ ತರ ಲಾಭದಾಯಕವಾಗಿದೆ ಅದು? ಸರ್ ಆಕ್ಚುಲಿ ಬಂಡೂರು ತಳಿ ಅಂತಂದ್ರೆ ಅದು ವಿಶ್ವಪ್ರಸಿದ್ಧವಾದಂಥ ತಳಿ. ಏಕೆಂತಂದ್ರೆ ನಮ್ಮ ಮಂಡ್ಯ ತಳಿ ಅಂತ ನಮ್ಗೆ ಹೆಮ್ಮೆ ಆಗುತ್ತೆ. ಅಂದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಕೂಡ ಅಳಿವಿನಂಚಿನಲ್ಲಿದೆ. ಹಾಗಾಗಿ ಅದನ್ನ ಒಂದು ನಾನೇನ್ ಮಾಡಿದೆ, ಅದನ್ನ ಬ್ರೀಡಿಂಗ್ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಫಸ್ಟ್ ಒಂದು 10 ಕುರಿನ ತಂದು ಅದನ್ನ ಇದು ಮಾಡಿವಾಗ ಒಂದು 20 ಆಗಿದೆ ಸರ್. ಮತ್ತೆ ನನಗೆ ಒಂದು ಗಂಡನ್ನು ಕೂಡ ನಮ್ಮ ನಾಗಮಂಗಲ ಒಂದು ಇನ್ಸ್ಟಿಟ್ಯೂಟ್ ಇದೆ ಬೀದರ್ ಯೂನಿವರ್ಸಿಟಿ ಅವ್ರದ್ದು, ಅಲ್ಲಿಂದ ಒಂದು ಉಚಿತವಾಗಿ ನನಗೆ ಗಂಡು ಮರಿಯನ್ನು ಕೂಡ ಕೊಟ್ಟಿದ್ರು ಸರ್, ಅದು ಕ್ರಾಸಿಂಗ್ ಮಾಡೋದಕ್ಕೆ DD ಅವರು. ಹಾಗಾಗಿ ನನ್ನ ಹತ್ರ ಈಗ ಉತ್ತಮವಾದಂಥ ಕುರಿಗಳು ಬರ್ತಾ ಇದೆ, ತಳಿಗಳು. ನಾನು ಕೂಡ 3-4 ತಿಂಗಳು ಮರಿಗಳನ್ನ ಮಾರಾಟ ಮಾಡ್ತೀನಿ, ಗಂಡು ಮರಿಗಳನ್ನ ಮಾತ್ರ ಮಾರಾಟ ಮಾಡ್ತೀನಿ. ಅದು ಕನಿಷ್ಠ ಅಂದರೆ 15-25,000 ಮಾರಾಟ ಮಾಡ್ತೀನಿ ಸರ್, 3-4 ತಿಂಗಳು ಮರಿನ. ಮತ್ತು ಅದನ್ನು ಬ್ರೀಡಿಂಗ್ ಹೆಣ್ಮರಿಗಳನ್ನ ನಾನು ಕೊಡೋಕೆ ಹೋಗಲ್ಲ, ಹೆಣ್ಮರಿಗಳನ್ನ ನಾನೇ ಬ್ರೀಡಿಂಗ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಕುರಿನಲ್ಲಿ ಕೂಡ ಒಂದು ವರ್ಷದಲ್ಲಿ ಕನಿಷ್ಠ ಅಂತಂದ್ರೆ ನನಗೆ ಒಂದು 6-8 ಮರಿಗಳು ಸಿಗುತ್ತೆ, ಗಂಡು ಮರಿಗಳು. 6-8 ಮರಿ ಅಂತಂದ್ರೆ ಸುಮ್ಮನೆ ಸರಾಸರಿ 20,000 ಅಂದ್ಕೊಂಡ್ರು ನನಗೆ ಒಂದಷ್ಟು ಆದಾಯ ಸಿಗುತ್ತೆ ಸರ್. ಅವುಗಳ ಆಹಾರ ನಿರ್ವಹಣೆ ಸರ್? ಅದೇ, ಅದು ನಾನು ಹೇಳ್ದಂಗೆ ಕೂಡು ಪದ್ಧತಿಯಲ್ಲೇ ನಾನು ಮಾರ್ತಾ ಇದ್ದೀನಿ, ಮನೆ ಹತ್ರನೇ ಸಾಕ್ತೀನಿ. ಬೆಳಿಗ್ಗೆ ಟೈಮ್ ಸ್ವಲ್ಪ ಆಚೆ ಬಿಡ್ತೀನಿ, ಹಸಿಮೇವು ಹಾಕೋದು, ಮತ್ತೆ ರಾಗಿ ಹುಲ್ಲು ಹಾಕೋದು, ಮತ್ತೆ ಸಂಜೆ ಹೊತ್ತು ಧಾನ್ಯ ಮಿಶ್ರಣ ತಿಂಡಿಯನ್ನು ಕೊಡ್ತೀನಿ. ಈಗ ನಾವು ಏನು ಮಾಡಿದ್ದೀವಿ, ಮೆಕ್ಕೆಜೋಳ, ಹುಳಿಕಾಳು, ಭತ್ತ, ರಾಗಿ ಎಲ್ಲವನ್ನು ಪುಡಿ ಮಾಡಿ ಮಾಡಿಕೊಂಡಿದ್ದೀವಿ, ಅದನ್ನು ಅದಕ್ಕೆ ಕೊಡ್ತೀವಿ ಸರ್. ಹಾಗಾಗಿ ಅದರ ಮೇಂಟೆನೆನ್ಸ್ ಏನು ನಮಗೆ ಅಂತ ಖರ್ಚು ಅಂತ ಅನ್ಸೋದಿಲ್ಲ. ಇನ್ನು ದೇಸಿ ತಳಿಗಳನ್ನೇ ನೀವು ಸಂರಕ್ಷಣೆ ಮಾಡೋದಾಗಿ ಪ್ರಯತ್ನ ಪಟ್ರಿ, ಅದು ಸುಲಭ ಅಂತನೋ ಅಥವಾ ತುಂಬಾ ಲಾಭದಾಯಕ ಅಂತನೋ ಹೇಗೆ ಸರ್? ಆಕ್ಚುಲಿ ಅದು ತುಂಬಾ ನೀವು ಹೇಳ್ದಂಗೆ ಸುಲಭನೂ ಇದೆ, ಲಾಭದಾಯಕನೂ ಇದೆ, ಎರಡೂ ಇದೆ. ಏಕೆಂದ್ರೆ ಹೆಚ್ ಎಫ್ ಒಂದಷ್ಟು ಸಾಕೋದನ್ನ, ಈಗ ನಮ್ಮ ವಿದೇಶಿ ತಳಿಗಳು ಅಂತ ಏನ್ ಹೇಳ್ತೀವಿ ನಾವು, ಹೆಚ್ ಎಫ್ ಆಗೋದು ಜಾಸ್ತಿ ಆಗೋದು, ಅದನ್ನ ಒಂದೊಂದು ಸಾಕೋದನ್ನ ಇವನ್ನ ನಾಲ್ಕಷ್ಟು ಸಾಕ್ಬೋದು ಆ ತಿಂಡಿನಲ್ಲೇನೆ. ಮತ್ತೆ ಇವಕ್ಕೆ ದಿನ ನಾವು ಅದನ್ನ ಮೈ ತೊಳಿಬೇಕು, ಇದ್ ಮಾಡ್ಬೇಕು ಅನ್ನೋ ಪ್ರಮೇಯ ಇಲ್ಲ. ನಮ್ಮ ನಾಟಿ ತಳಿಗಳು ಕೊಳೆನೆ ಗಲೀಜ್ ಮಾಡ್ಕೊಳ್ಳೋದೇ ಕಮ್ಮಿ, ಹಾಗಾಗಿ ಅದರ ಮೇಂಟೆನೆನ್ಸ್ ಕೂಡ ತುಂಬಾನೇ ಈಸಿ. ಏಕೆಂತಂದ್ರೆ ಅದು ಮತ್ತೆ ಕೆಚ್ಚಲು ಬಾವಾಗ ಸಮಸ್ಯೆ ಇಲ್ಲ, ಜ್ವರ ಬತ್ತು ಅನ್ನೋ ಸಮಸ್ಯೆ ಇರಲ್ಲ, ಮತ್ತೆ ಬೇರೆ ಏನೋ ಸಮಸ್ಯೆ ಅಂತ ಇರೋದಿಲ್ಲ. ಜ್ವರ ಅಂತಂದ್ರೆ ಏನು, ಬೇಸಿಗೆ ಟೈಮ್ನಲ್ಲಿ ಒಂದು ಟೈಮ್ ಆಚೆ ಬಿಟ್ಟು ಮೇಯಿಸಿದ್ರೆ ಬರುತ್ತೆ, ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲ ಆಹಾರದ ಏನಾರ ವ್ಯತ್ಯಾಸ, ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಮಾತ್ರ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಬೇರೆ ಥರ ರೋಗಗಳು ಕಡಿಮೆ ಬರೋದಿಲ್ಲ. ಹಾಗಾಗಿ ಅದು ಸಾಕಾಣಿಕೆನೂ ಕೂಡ ತುಂಬ ಸುಲಭ. ಮತ್ತೆ ಈಗೇನಾಗಿದೆ ಅಂತಂದ್ರೆ ಸರ್, ಒಂದು ಎಲ್ಲ ದೇಶಿ ತಳಿಗಳು ಸಾಕ್ಬೇಕು, ಮತ್ತೆ ದೇಶಿ ತಳಿಗಳ ಆಹಾರ ಉತ್ಪನ್ನಗಳನ್ನ ನಾವು ಊಟ ಮಾಡಬೇಕು. ಈಗೆಲ್ಲ ನಾವು ನೋಡ್ತಾ ಇದೀವಲ್ಲ, ಹೊರಗಡೆ ಎಲ್ಲ ಕೆಮಿಕಲ್ ಫುಡ್ ಸಿಗ್ತಾ ಇದೆ ಅಂತ ಹೇಳಿ, ಈಗ ನಾಟಿ ಹಸು ತುಪ್ಪಕ್ಕೆ, ನಾಟಿ ಹಸು ಹಾಲಿಗೆ ತುಂಬಾನೇ ಬೇಡಿಕೆ ಇದೆ. ಹಾಗಾಗಿ ನಾನು ಅದನ್ನೇನು ಮಾಡ್ತಾ ಇದ್ದೀನಿ, ಸದ್ಯಕ್ಕೆ ನನಗೆ ನಾಟಿ ಹಸು ಹಾಲನ್ನ ಮಾರುಕಟ್ಟೆ ಮಾಡೋಕ್ಕಾಗಲ್ಲ, ಯಾಕೆಂತಂದ್ರೆ ನನಗೆ ಸಿಟಿ ದೂರ ಇದೆ, ಹಳ್ಳಿನಲ್ಲಿ ಯಾರೂ ನಮ್ಗೆ ಈಗ 60 ರೂಪಾಯಿ 70 ರೂಪಾಯಿ ಕೊಡ್ ತಗೊಳಲ್ಲ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಸರ್, ಅದನ್ನು ತುಪ್ಪವನ್ನು ಮಾರಾಟ ಮಾಡ್ತೀನಿ, ತುಪ್ಪ ಮಾಡಿಬಿಡ್ತೀನಿ. ತುಪ್ಪವನ್ನು 2000 ರೂಪಾಯಿ ರೀತಿಯಲ್ಲಿ ನಾನು ಬೆಂಗಳೂರು, ಮೈಸೂರು, ಮಂಡ್ಯ ಈ ಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನನಗೆ ಈ ಫೇಸ್ಬುಕ್ ಮತ್ತು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ತೊಗೊಂಡು ಅಲ್ಲೇ ಮಾರಾಟ ಮಾಡ್ಕೊತಿದ್ದೀನಿ ಸರ್. ಹಾಗಾಗಿ ಅದಕ್ಕೆ ಮಾರುಕಟ್ಟೆ ಸಮಸ್ಯೆನೂ ಕೂಡ ಇಲ್ಲ. ಮತ್ತು ದೇಶಿ ತಳಿಗಳಲ್ಲಿ ಇನ್ನೊಂದೇನಂದ್ರೆ ಅದ್ರ ಗೊಬ್ಬರ ಇದೆಯಲ್ಲ ಸರ್, ಅದ್ರ ಗೊಬ್ಬರ ಮತ್ತು ಗಂಜಲ ಆಗ್ಬೋದು, ತುಂಬಾ ಉತ್ಕೃಷ್ಟವಾದದ್ದು. ನಮ್ಮ ಭೂಮಿಗೆ ದೇಶಿ ತಳಿಗಳ ಸಗಣಿ, ಗಂಜಲ ಏನು ವೇಸ್ಟ್ ಆಗೋದಿಲ್ಲ ಅದು. ಹಾಗಾಗಿ ಈಗ ನಾವು ಹೆಚ್ ಎಫ್ ಇದು ಹೋಲ್ಸ್ಕತ್ತು ಅಂತಂದರೆ ಇದು ತುಂಬಾ ಇವತ್ತು ಈಗ ಸಗಣಿ ಆಗ್ತು ಅಂದರೆ ಇನ್ನು 1/2 ಗಂಟೆನಲ್ಲಿ ಅದನ್ನು ಕೈಲಿ ಎತ್ಕೊಂಡ್ರೆ ನಮ್ಮ ಕೈಗೆ ಅಂಟ್ಕೊಳ್ಳೋದು ಅದು. ಅದೇ ಹೆಚ್ ಎಫ್ ಜರ್ಸಿದಂಗಲ್ಲ, ಅದು ಕೈಗೆ ಅಂಟ್ಕೊಂಬಿಡ್ತದೆ, ಬಿಡೋದಿಲ್ಲ. ಮತ್ತು ಅದು ಕೊಳೆಯೋದು ಸ್ವಲ್ಪ ಲೇಟ್ ಆಗುತ್ತೆ, ಅದು ತುಂಬಾ ಲೇಟು. ನಮ್ಮ ದೇಶಿ ತಳಿಗಳ ಗೊಬ್ಬರಗಳು ಬೇಗನೆ ಕೊಳ್ತೋಗುತ್ತೆ. ಹಾಗಾಗಿ ನನಗೆ ಸಾಕಾಣಿಕೆನೂ ಈಸಿ, ಮಾರುಕಟ್ಟೆನೂ ಈಸಿ ಆಗಿದೆ ಸರ್ ಅದು. ಅಂದರೆ ನೀವು ಯಾವುದಕ್ಕಾಗಲೇ ಖರ್ಚು ಮಾಡಬೇಕಾಗಿ ಬಂದಿದೆ ಈಗ ಸರ್? ಈಗ ಸದ್ಯಕ್ಕೆ ಖರ್ಚು ಅಂತ ಅಂದರೆ ಸರ್, ಸಾಗಾಣಿಕೆ ಮಾಡಿದ ಅಂದರೆ ಈಗ ಗೊಬ್ಬರ ಹೊಡಿಬೇಕು ತೋಟಕ್ಕೆ, ಅವಾಗ ಒಂದು 4 ಕಾಳು ಮಾಡ್ಕೊತೀವಿ. ಮತ್ತು ಅದನ್ನು ಬಿಡ್ತು ಅಂದರೆ ಕಬ್ಬನ ಸಾಗಾಣಿಕೆ ಮಾಡಬೇಕು, ಅದಕ್ಕೆ ಸ್ವಲ್ಪ ಹಾಳು ಮಾಡ್ಕೊತೀವಿ. ಮತ್ತು ಅದನ್ನು ಬಿಡ್ತು ಅಂತಂದರೆ ಈಗ ಹಸು, ಕುರಿ, ಈಗ ಮೆಕ್ಕೆಜೋಳದ ಪುಡಿ ಹೇಳಿದೆ, ಈ ಹುಳ್ಳಿಕಾಳು ಹೇಳಿದೆ, ಅದನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಎಲ್ಲವನ್ನೂ ನಾನೇ ಬೆಳ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ತಿಂಡಿ ಮಿಶ್ರಣಕ್ಕೆ ಸ್ವಲ್ಪ ಪರ್ಚೇಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಒಣಹುಲ್ಲನ್ನು ಸ್ವಲ್ಪ ಎಮರ್ಜೆನ್ಸಿ ಇದಕ್ಕೆ ಅಂದ್ಬಿಟ್ಟು ಮುಂಗಾರು ಬೆಳೆಯಲ್ಲಿ ಅದನ್ನು ಕೂಡ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ ಸರ್ ಸ್ವಲ್ಪ. ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಬಂದಾಗ ನಿಮಗೆ ಏನೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸ್ತು ಸರ್? ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಅಂತಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಸ್ನೇಹಿತರುಗಳೆಲ್ಲ ಹೇಳ್ತಾ ಇರ್ತಾರೆ, ನಾನು 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, 6 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಸಿಕ್ಕೇ ಇರಲಿಲ್ಲ, ಇನ್ನೂ ಆಗ್ತಾನೆ ಇದ್ದೀನಿ ಅಂದರು. ಆದರೆ ನನ್ನ ಅದೃಷ್ಟ ಅಂತ ಅನ್ಕೊಂತೀನಿ, ಮತ್ತು ನನ್ನ ಶ್ರಮ ಅಂತಲೂ ನಾನು ಅನ್ಕೊಂತೀನಿ. ಯಾಕೆಂತಂದ್ರೆ ನಾನು ಒಂದೇ ಸತಿಗೆ, ನನಗೆ ಮೊದಲನೇ ಸತಿ ತಾಲೂಕು ಮಟ್ಟಕ್ಕೆ ಹಾಕಿದಾಗ ಮೊದಲನೇ ಸತಿನೇ ಆಯ್ಕೆ ಇದೆ, ಜಿಲ್ಲಾ ಮಟ್ಟಕ್ಕೆ ಹಾಕಿದಾಗ ಜಿಲ್ಲಾ ಮಟ್ಟ ಅಂದ್ರೆ ಮೊದಲನೇ ಸತಿನೇ ಆಯ್ಕೆ ಇದೆ, ರಾಜ್ಯಮಟ್ಟ ಕೃಷಿ ಪಂಡಿತ್ಗೆ ಹಾಕಿದಾಗ ನನಗೆ ಆ್ಯಕ್ಚುಲಿ ಕೃಷಿ ಪಂಡಿತ್ನಲ್ಲಿ ಪ್ರಥಮ ಸ್ಥಾನ ಪಡಿಬೇಕು ಅನ್ನೋ ತುಂಬಾ ಆಸೆ ಇತ್ತು. ಆದರೆ ಕೆಲವೊಂದು ನನ್ನ ತಪ್ಪಿನಿಂದನೇ ಅದು ನಾನು ಉದಯೋನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿಗೆ ಆಯ್ಕೆ ಆದೆ. ಅದನ್ನು ಕುಂದು ತುಂಬಾ ಖುಷಿ ಆಗ್ತಾ ಇದೆ ಸರ್, ಯಾಕೆಂದ್ರೆ ಉದಯೋನ್ಮುಖ ಕೃಷಿ ಪಂಡಿತ್ ಪ್ರಶಸ್ತಿ ಪಡೆಯೋದಕ್ಕೆ ನನ್ನ ಸ್ನೇಹಿತರು ಹೇಳೋ ಪ್ರಕಾರ ತುಂಬಾ ಕಷ್ಟಪಟ್ಟಿದ್ದಾರೆ, ಅದನ್ನು ನನಗೆ ಮೊದಲನೇ ಬಾರಿಗೆ ಸಿಕ್ಕಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಅಂದರೆ ಏನು ನಿಮ್ಮ ಒಂದು ಸಾಧನೆಗಳಿಗೆ ಕೊಟ್ಟಿದ್ದಾರೆ, ಗಮನಿಸಿಕೊಟ್ಟಿದ್ದಾರೆ ಅಂತ ನಿಮಗೆ ನಾನು ಕೇಳ್ತಾ ಇರೋದು? ಖಂಡಿತ ಸರ್, ಯಾಕೆಂತಂದ್ರೆ ನಮ್ಮ ಸಾಧನೆ ಅಂತಂದ್ರೆ ಈಗ ಉದಯೋನ್ಮುಖ ಕೃಷಿ ಪಂಡಿತ ಅಂತಂದ್ರೆ ಅಷ್ಟು ಸುಲಭವಾಗಿ ಸಿಗಂತದಲ್ಲ, ಯಾಕೆಂತಂದ್ರೆ ಅದರಲ್ಲಿ ಜಿಲ್ಲಾ ಕಮಿಟಿ ಇರುತ್ತೆ, ರಾಜ್ಯ ಕಮಿಟಿ ಇರುತ್ತೆ, ಕೃಷಿಯ ಬೇರೆ ಬೇರೆ ಪ್ರಕಾರಗಳಲ್ಲಿ. ಹೌದು ಸರ್, ಅಂದ್ರೆ ಸಮಗ್ರ ಕೃಷಿ. ಈಗ ನಾನು ಏನಿದೆ, ಈಗ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ, ಹಸು ಸಾಕಾಣಿಕೆ ಮಾಡ್ತಾ ಇದ್ದೀನಿ, ಕಬ್ಬು ಬೆಳೀತಾ ಇದ್ದೀನಿ, ತೋಟಗಾರಿಕೆ ಬೆಳೆಗಳು, ಕೋಳಿ ಸಾಕಾಣಿಕೆ, ಮತ್ತೆ ಜೇನು ಸಾಕಾಣಿಕೆ, ಅದರಲ್ಲಿ ಕಬ್ಬು, ಭತ್ತ, ಹೀಗೆ ಎಲ್ಲ ಸಮಗ್ರವಾಗಿ ನಾವು ಮೀನು ಸಾಕಾಣಿಕೆ. ಈ ಸಮಗ್ರ ಕೃಷಿಯಲ್ಲಿ ಇದ್ದಾಗ ಮಾತ್ರ ಈ ಪ್ರಶಸ್ತಿಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ಒಂದೇ ಇದರಲ್ಲಿ ಈಗ ಒಂದು ಹಸು ಪಶುಸಂಗೋಪನೆಯಲ್ಲಿ ಸಾಧನೆ ಮಾಡ್ತೀನಿ ಅಂತಂದ್ರೆ ಕೃಷಿ ಪಂಡಿತ ಸಿಗೋದಿಲ್ಲ, ಇಲ್ಲ ಅಗ್ರಿಕಲ್ಚರಲ್ಲೇ ಮಾಡ್ತೀನಿ ಅಂದ್ರೆ ಸಿಗೋದಿಲ್ಲ. ಸಮಗ್ರ ಕೃಷಿಯನ್ನು ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಕೊಡ್ತಾರೆ. ಕಾರಣ ಏನಂತಂದರೆ ಜನಗಳು ಕೂಡ ಎಲ್ಲ ಬೆಳೆಗಳನ್ನು ಎಲ್ಲ ಥರದ ಇದನ್ನು ಅಳವಡಿಸ್ಕೊಂಡಾಗ ರೈತನು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವರು ರಾಜ್ಯ ಮಟ್ಟದವರು ಕೂಡ ಸಲಹಾ ಸಮಿತಿನೆಲ್ಲ ಥರ ಇದು ಮಾಡಿರ್ತಾರೆ ಸರ್. ಹಾಗಾಗಿ ನನಗೆ ಮೊದಲನೇ ಸರಿನೇ ಸಿಕ್ಕಿದೆ. ಇನ್ನು ಬೆಳೆದಂತ ಕಬ್ಬನ್ನ ನೀವು ಬೆಲ್ಲದ ಉತ್ಪಾದನೆಗೆ ಅದನ್ನ ಕೊಡ್ತೀರಿ ಅಲ್ವಾ? ಹೌದು ಸರ್. ಬೆಲ್ಲ ನೀವೇ ಮಾರ್ತಿರೋ ಅಥವಾ? ಸರ್ ಖಂಡಿತ ಇಲ್ಲ, ನಾನು ನಂದೇ ಆದಂತ ನಂದೇ ಮಾರುಕಟ್ಟೆ ಏನು ಕೂಡ ಇದೆ. ಅದೇ ರೀತಿ ನನ್ನ ಸ್ನೇಹಿತರುಗಳಾದಂತ ಕೃಷ್ಣಪ್ಪ ಅವರು ಇದಾರೆ, ಹೀಗೆ ನಮ್ಮ ಒಂದು ಮಂಡ್ಯದಲ್ಲಿ ಬಯಲುಸೀಮೆ ಬೆಳೆಗಾರರ ಸಂಘ ಅಂತ ಇದೆ, ಅಲ್ಲಿವರೆಗೂ ಏನು ಹೋಗಿಲ್ಲ. ಇವತ್ತಿನವರೆಗೂ ನಾನು ಮತ್ತೆ ನಮ್ಮ ಕೃಷ್ಣಪ್ಪ ಇವ್ರ ಜೊತೆ ಕೂಡ ನಾವು ಮಾರಾಟವನ್ನು ಮಾಡ್ಕೊತಾ ಇದ್ದೀನಿ ಸರ್. ಅದರ ಅಗತ್ಯ ಇದ್ದಷ್ಟು ನೀವು ಮಾಡ್ತೀರಿ, ಇಲ್ಲ ಅಂದ್ರೆ ಹೆಚ್ಚು ಈ ತರ ಸಂಘಗಳಿಗೆ ಕೊಡ್ತೀರಿ? ಖಂಡಿತ. ಈಗ ನಮ್ಮ ಗೂಳೂರು ಕೃಷ್ಣಪ್ಪ ಇದ್ದಾರೆ, ಅವ್ರ ಕಡೆಯಿಂದಾನೆ ನನಗೆ ಸಹಜ ಕೃಷಿನಲ್ಲಿ ಕೂಡ ನನಗೆ ಒಂದು ನೋಂದಣಿಯನ್ನು ಮಾಡಿಸಿ ನಂದು ಒಂದು ಅದಕ್ಕೆ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಈ ನಂತರ ನನಗೆ ಇನ್ನೂ ಈಸಿ ಆಗುತ್ತೆ ಮಾರುಕಟ್ಟೆ, ಯಾಕೆಂತಂದ್ರೆ ನಾನು ಎಷ್ಟೇ ಬೆಲ್ಲವನ್ನು ತಯಾರು ಮಾಡ್ತೀನಿ ಅಂದ್ರೂ ಕೂಡ ಸಹಜ ಸಮೃದ್ಧ ಕೃಷಿಯವ್ರಿಗೆ ಅವರಿಗೆ ಆರ್ಗ್ಯಾನಿಕ್ಸ್ನವ್ರು ಕೊಡ್ಬೋದು. ಇನ್ನು ನೀವು ಹೊಸ ಪ್ರಯತ್ನದ ಬಗ್ಗೆ ಹೇಳಿ, ಒಂದಿಷ್ಟು ಇತರ ತೋಟಗಾರಿಕೆ ಬೆಳೆಗಳು ಅಂದರೆ ಮಸಾಲೆ ಸಾಂಬಾರ ಬೆಳೆಗಳನ್ನು ನೀವು ಬೆಳೆಯುವ ಪ್ರಯತ್ನ ಮಾಡಿದ್ದೀರಿ, ಏಲಕ್ಕಿ ಜಾಯಿಕಾಯಿ ಹಂಗೆ ಕಾಳುಮೆಣಸು ಏನಾದರೂ ಪ್ರಯತ್ನ? ಖಂಡಿತ ಸರ್, ಅದನ್ನೇ ಹೇಳಿದೆ ಸರ್. ಸಮಗ್ರ ಅಂದರೆ ಸಾಂಬಾರು ಪದಾರ್ಥಗಳನ್ನು ಪ್ರತಿಯೊಂದು ಸಾಂಬಾರು ಗಿಡಗಳನ್ನ ಹಾಕ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಈಗ. ಹಾಗಾಗಿ ಈಗ ಮೊದಲನೇ ಪ್ರಯತ್ನ ಆಗಿ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಕಾಫಿ ಮತ್ತು ಇದನ್ನೆಲ್ಲ ತರಿಸಿದ್ದೀನಿ ಈಗ. ನೆಕ್ಸ್ಟ್ ಈಗ ಮೆಣಸು ಇದೆ, ಮೆಣಸು ಬೇಕು ಸರ್. ಯಾಕೆಂತಂದರೆ ಈಗ ತೆಂಗುಗಳಿಗೆ ಮೆಣಸು ನಪ್ಸಕ್ಕೆ ರೆಡಿ ಮಾಡಿದ್ದೀನಿ. ಅಡಿಕೆ ಯಾಕೆಂತಂದ್ರೆ ನನಗೆ ಇನ್ನು 2 ವರ್ಷ ಹೋದರೆ ಅಡಿಕೆ ರೆಡಿ ಆಗುತ್ತೆ. 2 ವರ್ಷ ಹೋದ್ಮೇಲೆ ಮೆಣಸಿನ ಜಾಸ್ತಿ ಪ್ಲಾಂಟೇಷನ್, ಆ್ಯಕ್ಚುಲಿ ಜಾಸ್ತಿ ಮೆಣಸೇ ಪ್ಲಾಂಟೇಷನ್ ಆಗುತ್ತೆ ನಂದು. ಯಾಕೆಂತಂದರೆ 2000 ಅಡಿಕೆ ಗಿಡ ಇದೆ, 2000 ಅಡಿಕೆ ಗಿಡ ಅಂತಂದರೆ 2000 ಮೆಣಸಿನ ಗಿಡನೇ ಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನ ಹಂತವಾಗಿ, ಯಾಕೆಂತಂದರೆ ಒಂದೇ ಸತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಇದಾಗುತ್ತೆ. ಹಾಗಾಗಿ ಹಂತವಾಗಿ ಮಾಡೋಣ ಅಂತ ಸರ್ ಹೊಸ ಪ್ರಯತ್ನವಾಗಿ ಈ ಸರಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇನ್ನು ಜೇನು ಕೃಷಿ ನಿಮ್ಮನ್ನ ಸೆಳೆದಿದ್ದು ಎಷ್ಟು ವರ್ಷದ ಹಿಂದೆ, ಅಲ್ಲಿ ನಿಮ್ಮ ಅನುಭವ ಹೇಗೆ? ಸರ್ ನನಗೆ ಜೇನು ಕೃಷಿ ಅಂದರೆ 2 ವರ್ಷದ ಹಿಂದೆ. ಯಾಕೆಂತಂದ್ರೆ ನಾನು ಹಿಂಗೇನೆ ಈಗ ತರಬೇತಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾಗ, ಈಗ ಇದರ ಒಂದು ಯಾವುದೋ ಫಂಕ್ಷನ್ಗಳಿಗೆ ಹೋಗಿ ಇದು ಮಾಡ್ತಾ ಇದ್ದಾಗ ಒಂದು 2-3 ವಿಚಾರವನ್ನು ತಿಳಿದೆನು. ಜೇನು ಏನಂತಂದರೆ ಜೇನು ಈ ಭೂಮಿ ಮೇಲೆ ಏನಾದರೂ ಇಲ್ಲ ಅಂತಂದರೆ ಕೇವಲ 4 ವರ್ಷದಲ್ಲಿ ಈ ಭೂಮಂಡಲನೇ ಸರ್ವನಾಶ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ ಸರ್. ಅವಾಗ ನನಗೆ ತುಂಬಾನೇ ಒಂದು ಅಟ್ರಾಕ್ಷನ್ ಆಯ್ತು, ಅಂದ್ರೆ ಯಾಕೆ ನಾವು ಕೂಡ ಹಂಗಾದ್ರೆ ಇಷ್ಟೊಂದು ಇದ್ದಿದ್ಮೇಲೆ ನಾವು ಯಾಕೆ ಇದನ್ನ ಸಾಕಾಣಿಕೆ ಮಾಡಿ ಇದು ಮಾಡಬಾರ್ದು? ಯಾಕೆಂತಂದ್ರೆ ಇಲಾಖೆ ಮುಖಾಂತರ ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾರೆ ನಮಗೆ, ನಾವೇನು ಪೂರ್ತಿ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ. ಹಾಗಾಗಿ ನಾನು ನಮ್ಮ ತೋಟಗಾರಿಕಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರನ್ನ ಕೇಳ್ಕೊಂಡಾಗ ಅವ್ರು ನನಗೆ ಮೊದಲನೇ ಇದಾಗಿ 5 ಬಾಕ್ಸ್ಗಳನ್ನ ಕೊಟ್ಟರು ಸರ್. 5 ಬಾಕ್ಸಲ್ಲಿ 3 ಬಾಕ್ಸ್ ಚೆನ್ನಾಗಿತ್ತು, 2 ಬಾಕ್ಸು ಅದು ಹುಳಗಳು ಇದಾಗಿ ಹೊರಟೋಗ್ಬಿಟ್ಟಿತ್ತು. ಆದರೆ ಈಗ ಮತ್ತೆ 3 ಬಾಕ್ಸ್ ಚೆನ್ನಾಗಿದ್ದ ಬಾಕ್ಸ್ನಲ್ಲಿ ಅದನ್ನೇ ಮತ್ತೆ ಬೇರ್ಪಡಿಸಿ ಅದೇ ಎರೆಗಳನ್ನ ತೆಗೆದು 5 ಬಾಕ್ಸ್ ಮತ್ತೆ ಮಾಡಿಟ್ಟುಕೊಂಡಿದ್ದೀನಿ ಸರ್. ಅದರಲ್ಲಿ ನನಗೆ ಕನಿಷ್ಠ ಅಂದ್ರೆ 1 ಬಾಕ್ಸಿಂದ 3 ಕೆಜಿ ತುಪ್ಪ ಸಿಗುತ್ತೆ. ಈಗ ಆಲ್ರೆಡಿ 2 ಸರಿ ತೆಗೆದಿದ್ದೀನಿ, ಇನ್ನು ಈಗ ನೆಕ್ಸ್ಟ್ ತೆಗಿಬೇಕಾಗಿದೆ. ಅಂದರೆ ಎರೆಗಳನ್ನ ಚೇಂಜ್ ಮಾಡಿರೋದ್ರಿಂದ ಈಗ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಜೇನು ಸಾಕಾಣಿಕೆಯನ್ನು ಕೂಡ ಇದರ ಒಂದು ನನಗೆ ಮೇ ಮುಖ್ಯವಾಗಿ ಸರ್ ಆ ಜೇನು ಈ ಭೂಮಿ ಮೇಲೆ ಇಲ್ಲದೆ ಹೋದ್ರೆ ಏನು ತೊಂದರೆ ಆಗುತ್ತೆ ಅನ್ನೋ ವಿಚಾರವನ್ನು ತಿಳಿದು ಮತ್ತೆ ತೋಟಗಾರಿಕೆಗಳಲ್ಲಿ ಇಳುವರಿ ಹೆಚ್ಚಿಸೋದಕ್ಕೆ ಬದಲಾವಣೆ ಗಮನಿಸ. ಖಂಡಿತ ಸರ್, ಖಂಡಿತ. ನಾನು ಹೇಳಿದೆ ನಿಮಗೆ ನಮ್ಮ ತೋಟದಲ್ಲಿ 1,36,000 ಮರದಲ್ಲಿ ಬರೀ 1,20,000 ರೂಪಾಯಿವರೆಗೂ ನಾನು ಆದಾಯ ತೆಗೆದೀನಿ, ಮತ್ತೆ 0 ಕಲ್ಟಿವೇಷನ್ ಅಂತ ಎಲ್ಲ ಹೇಳಿದೆ. ಆ ತೋಟದಲ್ಲಿ ಇಟ್ಟಿದ್ದೀನಿ ಅದು. ಹಂಗಾಗಿ ನನಗೆ ಅದನ್ನು ಇಳುವರಿನೇ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಅಲ್ಲೇ ಗೊತ್ತಾಯಿತು ಸರ್. ಯಾಕೆಂತಂದರೆ ನಾನು ಒಂದು ಸತಿ ಕೆಡಕ್ತು ಅಂತಂದರೆ ಅಷ್ಟೇ 36 ಮರದಲ್ಲಿ 1,000 ರಿಂದ 1,200 ಕಾಯಿ ಬಿಡುತ್ತೆ. ಅಲ್ಲಿಗೆ ನನಗೆ ಅನ್ನಿಸ್ತು ಸರ್ ಇಳುವರಿನೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಇನ್ನೊಂದು 10 ವರ್ಷದಲ್ಲಿ ನಮ್ಮ ಹೆದ್ದಿ ಶಿವಕುಮಾರ್ ಅವರ ಭೂಮಿ ಹೇಗಿರುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವಿದ್ದೀವಿ, ಏನು ಹೇಳೋದಕ್ಕೆ ಬಯಸ್ತೀರಿ? ಸರ್ ಖಂಡಿತವಾಗಿ ನನ್ನ ಭೂಮಿಯನ್ನು ನಾನು ಬಯಲುಸೀಮೆ ಮಲೆನಾಡು ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ನಮ್ಮ ಮಲೆನಾಡು ಅಂತ ನಾವೇನು ಕರಿತೀವಿ ಅದನ್ನು ಆ ಮಲೆನಾಡು ನಮ್ಮ ಬಯಲುಸೀಮೆಯಲ್ಲೇ ಬರಬೇಕು, ಇರಬೇಕು. ಆ ಥರ ಫೀಲಿಂಗ್ ಆಗಬೇಕು ಬಂದಂಥ ರೈತರಿಗಾಗ್ಬೋದು, ಅಧಿಕಾರಿಗಳಿಗಾಗ್ಬೋದು, ಜನಕ್ಕಾಗ್ಬೋದು, ಎಲ್ಲರಿಗೂ ಅನ್ನೋದು ನನಗೆ ತುಂಬಾನೇ ಆಸೆ ಇದೆ ಸರ್. ಮಂಡ್ಯದ ಒಳಗೊಂದು ಮಲೆನಾಡು. ಹೌದು ಸರ್, ಖಂಡಿತವಾಗಿ ಸರ್, ಮಂಡ್ಯದ ಒಳಗೊಂದು ಮಲೆನಾಡು ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದನ್ನ ಮಾಡೇ ಮಾಡ್ತೀನಿ ಸರ್ ಖಂಡಿತವಾಗಿ. ಈಗ ಕೃಷಿಗೆ ಕುಟುಂಬ ಸದಸ್ಯರ ಸಹಕಾರ ಬಹಳ ಮುಖ್ಯ. ಕುಟುಂಬ ಕೃಷಿ ಮಾದರಿ ಬಹಳ ಯಶಸ್ವಿ ಕೃಷಿ ಮಾದರಿ ಅಂತ ನಾವು ಪರಿಗಣಿಸ್ತೀವಿ. ಹೇಳಿ, ಈಗ ನಿಮ್ಮ ಶ್ರಮ ಏನು, ಕುಟುಂಬದ ಸದಸ್ಯರ ಸಹಭಾಗಿತ್ವ ಯಾವ ತರ ಇದೆ? ಸರ್ ನನ್ನ ಶ್ರಮ ಹಸು ಸಾಕಾಣಿಕೆಯಲ್ಲಿ ವ್ಯವಸಾಯ ಮಾಡ್ಕೊಳ್ಳೋದು ಮಾಡ್ಕೊತೀನಿ. ನನ್ನ ಹೆಂಡತಿ ಬಂದು ಕೋಳಿ ಸಾಕಾಣಿಕೆನ ನೋಡ್ಕೊತಾರೆ. ನನ್ನ ತಾಯಿ ಬಂದು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಅದನ್ನು ಹುಲ್ಲು ಕುಯ್ಯೋದು, ಅದನ್ನು ಸಂಜೆ ಟೈಮ್ ಒಂದು 2 hours ನಮ್ಮ ಫಾರ್ಮ್ ಸುತ್ತಲೇ ಓಡಾಡಿಸ್ಕಂದ್ರೆ ಮೇಯಕ್ಕೆ ಬಿಡ್ತಾರೆ, ಅದೆಲ್ಲ ನೋಡ್ಕೊಳ್ಳೋದು, ಮತ್ತು ನಾನು ಇಲ್ಲದೇ ಇದ್ದಾಗ ನನ್ನ ಜೊತೆ ನನ್ನ ತಾಯಿ ಬಂದು ಸಗಣಿ ಎಲ್ಲ ಎತ್ತಿ ಸಹಾಯ ಮಾಡೋದು, ಮತ್ತು ಹುಲ್ಲು ಕುಯ್ಯಿ ಕೊಡೋದು ಎಲ್ಲ ಮಾಡ್ತಾರೆ ಸರ್. ಹಾಗಾಗಿ ನಮ್ಮ 3 ಜನದ ಸಂಬಂಧ ತುಂಬಾ ಇದೆ ಸರ್. ಇನ್ನು ಮಾರುಕಟ್ಟೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವಲ್ಲಿ ನಿಮ್ಮ ಪ್ರಯತ್ನಗಳು ಹೇಗೆ, ಏನೆಲ್ಲ ಇದು ಹೇಗೆ ಯಶಸ್ಸನ್ನು ಕಂಡ್ರಿ ಸರ್? ಮಾರುಕಟ್ಟೆಯಲ್ಲಿ ನನಗೆ ಇವತ್ತಿನವರೆಗೂ ಕೂಡ ನನಗೆ ಶ್ರಮ ಅನ್ನಿಸ್ಲೇ ಇಲ್ಲ ಸರ್. ಅದೇನಂತ ನನಗೆ ಗೊತ್ತಿಲ್ಲ. ನಾನು ಎಲ್ಲವನ್ನು ನಾನು ಮಾಡ್ತಾ ಇದ್ದಂಗೆ ಹಂಗಂಗೆ ಕೆಲವು ಸರ್ ಸ್ನೇಹಿತರುಗಳು ಸಿಕ್ಕಿದ್ರು, ಸ್ನೇಹಿತರುಗಳ ಮುಖಾಂತರ ಹೋಯಿತು. ಇದ್ರ ಜೊತೆಗೆ ನನಗೆ ಸರ್ ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳ ಸಪೋರ್ಟ್ ಚೆನ್ನಾಗಿದೆ ಸರ್. ನಮಗೆ ಅಧಿಕಾರಿಗಳ ಸಪೋರ್ಟ್ ಯಾವಾಗ ಸಿಗುತ್ತೆ ಸರ್? ನಮಗೆ ಮಾರುಕಟ್ಟೆ ಸಮಸ್ಯೆ ಅನಿಸಲ್ಲ ಅವಾಗ. ಏಕೆಂತಂದ್ರೆ ಅಧಿಕಾರಿಗಳು ಬಾಯಿಂದ ಬಾಯಿಗೆ ಈ ಥರ ಮಾಡ್ತಾಯಿದೆ, ಸಾವಯವ ಕೃಷಿ ಈ ಥರ ಉತ್ಪನ್ನ ಚೆನ್ನಾಗಿದೆ ಅಂತಂದಾಗ ಆಟೋಮೆಟಿಕ್ಕಾಗಿ ಅದು ನಮಗೆ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾಗಳು ಚೆನ್ನಾಗಿ ಮೂವಿಂಗಲ್ಲಿರೋದ್ರಿಂದ ನಾವು ಸುಮ್ಮನೆ ಒಂದು ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ನಲ್ಲಿ ಕೆಲವು ವಿಚಾರಗಳು ಅರಿಬಿಟ್ಟಾಗ ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬರ್ತದೆ ನಮಗೆ. ನನಗೆ ತುಪ್ಪ ಬೇಕು, ಮೊಟ್ಟೆ ಬೇಕು, ಬೆಲ್ಲ ಬೇಕು, ಅಕ್ಕಿ ಬೇಕು ಅಂತೆಲ್ಲ ಬರುತ್ತೆ. ನನ್ನ ಹತ್ರ ಏನಿದೆ ನಾನು ಅದನ್ನೆಲ್ಲ ನಾನು ಆ ರೀತಿಯಲ್ಲಿ ಆನ್ಲೈನ್ ಮಾರುಕಟ್ಟೆಯನ್ನು ಕೂಡ ಮಾಡಿಕೊಂಡಿದ್ದೀನಿ ಸರ್. ಕೃಷಿಯಿಂದ ಏನೆಲ್ಲ ಸಂಪಾದನೆ ಮಾಡೋದಕ್ಕೆ ಇದುವರೆಗೆ ಸಾಧ್ಯ ಆಗಿದೆ ನಿಮಗೆ ಸರ್? ಖಂಡಿತ ಸರ್. ಕೃಷಿಯಲ್ಲಿ ಮೊದಲೇ ನನಗೆ ಫಸ್ಟ್ ಎಲ್ಲರೂ ಹಣ ಸಂಪಾದನೆ ಮಾಡಬೇಕು ಅದು ಮಾಡಬೇಕು ಅಂದರೆ ನನಗೂ ಹಣ ಸಂಪಾದನೆ ಮಾಡಬೇಕು ಅಂತ ಆಸೆ ಇದೆ. ಅದ್ರ ಜೊತೆಗೆ ನನಗೆ ಹಣದಿಗಿಂತ ಹೆಚ್ಚಾಗಿ ಈಗ ಸರ್ ದೊಡ್ಡದಾದ ಒಂದು ನೆಟ್ವರ್ಕ್ ಇದೆ, ಅಂದರೆ ಸ್ನೇಹಿತರಾಗ್ಬೋದು, ಅಧಿಕಾರಿಗಳಾಗ್ಬೋದು, ರಾಜ್ಯದಾದ್ಯಂತ ನನಗೆ. ಯಾಕೆಂತಂದರೆ ಈ ಕೃಷಿ ಪಂಡಿತ್ ಪ್ರಶಸ್ತಿ ಮತ್ತು ಕೆಲವು ಪ್ರಶಸ್ತಿಗಳು ಬಂತಿದ್ದರಿಂದ ರಾಜ್ಯ ಮಟ್ಟದಲ್ಲಿ ನನಗೆ ಒಂದು ನೆಟ್ವರ್ಕ್ ಇದೆ ಸರ್. ಹಾಗಾಗಿ ನನಗೆ ಹಣದಿಗಿಂತ ಜನ ಸ್ನೇಹಿತರುಗಳು ತುಂಬಾ ಬಳಗ ಜಾಸ್ತಿ ಆಗಿದೆ, ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಸರ್. ಏನೆಲ್ಲ ಸಂಪಾದನೆ ಮಾಡಿದ್ರಿ? ಜನ ಸಂಪಾದನೆ ಅಂದರೆ ಆರ್ಥಿಕವಾಗಿ ವಸ್ತುಗಳು ಸರ್? ಹಣ ಸಂಪಾದನೆ ಮಾಡ್ಬೋದು ಸರ್, ಹಣ ಮಾಡಿದೀವಿ ಅಂದರೆ ಮುಂದೆ ಇನ್ನು ಅದರ ನಮ್ಗೆ ಏನು ಅನ್ಸಲ್ಲ. ಹಣ ಇವತ್ತು ಸಂಪಾದನೆ ಮಾಡ್ತೀವಿ, ನಾಳೆ ಖರ್ಚಾಗ್ತಾ ಇರ್ತದೆ ಹೋಗ್ತಾ ಇದ್ದೀವಿ. ಆದರೆ ಈ ಸದ್ಯಕ್ಕಂತೂ ಆಸ್ತಿ ಎಲ್ಲ ಇದ್ದೇ ಇದೆ, ಯಾವುದನ್ನು ನಾವು ಇದುವರೆಗೂ ಕಳಿಯೋದಕ್ಕೆ ಹೋಗಿಲ್ಲ, ಎಲ್ಲವನ್ನು ನಮ್ಮದೇ ಆದಂಥ ರೀತಿಯನ್ನು ಉಳಿಸ್ಕೊಂಡಿದ್ದೀವಿ. ಖಂಡಿತ ಹಿಂಗೇನೆ ಮುಂದಕ್ಕೂ ಉಳಿಸ್ಕೊಂಡು ನಾನು ತೋಟವನ್ನು ಮಾಡಿಕೊಂಡು ಮುಂದೆ ಅಂದರೆ ಕೃಷಿಯಲ್ಲೇ ಒಂದು ಉತ್ತಮವಾದಂಥ ಸಾಧನೆ, ಇನ್ನೂ ಇದ್ಯಾವ್ದು ಸಾಧನೆ ಅಂತ ಅನ್ಸೋದಿಲ್ಲ, ಇನ್ನೂ ಉತ್ತಮವಾದಂಥ ಸಾಧನೆ ಜನ ರಾಜ್ಯದ ಜನ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಬಹಳ ಸಂತೋಷ, ಇಷ್ಟೆಲ್ಲ ಮಾತು ಕೇಳಿದ್ಮೇಲೆ ನಮ್ಮ ರೈತ ಬಂಧುವರೆಗೂ ಅನ್ನಿಸ್ತಾ ಇರುತ್ತೆ ನಾವು ಶಿವಕುಮಾರ್ ಅವ್ರ ಜೊತೆ ಒಂದೆರಡು ಮಾತಾಡ್ಬೋದಾ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ ಶಿವಕುಮಾರ್. 9663517136 9663517136 ಮತ್ತೊಮ್ಮೆ ಹೇಳ್ತೀನಿ, 9663517136. ಭಾಳ ಸಂತೋಷ, ನಿಮ್ಮ ನಿರೀಕ್ಷೆ ಹಾಗೆ ನಿಮ್ಮ ಭವಿಷ್ಯ ಇನ್ನೂ ಹೆಚ್ಚು ಸಾಧನೆಗಳಿಂದ ಕೂಡಿರಲಿ, ಒಳ್ಳೆಯ ರೀತಿಯಲ್ಲಿ ಬಾಳ್ವೆ ನಡೆಸುವಂಥದ್ದಾಗಲಿ, ಜೊತೆಗೆ ಇತರರಿಗೂ ಒಂದು ಪ್ರೇರಣೆ ನೀಡೋ ಥರ ನಿಮ್ಮ ಬದುಕು ಇರಲಿ, ನಿಮ್ಮ ಸ್ನೇಹ ವಲಯ ಇನ್ನಷ್ಟು ವಿಸ್ತಾರಗೊಳ್ಳಲಿ ಅಂತ ನಾವು ಆಶಿಸಿ ಮಾತುಕತೆಯನ್ನು ಮುಗಿಸ್ತಾ ಇದ್ದೀವಿ. ಶಿವಕುಮಾರ್ ಅವರೇ, ಮತ್ತೊಮ್ಮೆ ನಿಮ್ಮ ಎಲ್ಲ ಪ್ರಯತ್ನಕ್ಕೆ ನಮ್ಮ ಶುಭಾಶಯಗಳು. ತುಂಬಾ ಧನ್ಯವಾದಗಳು ಸರ್, ತುಂಬಾ ಖುಷಿ ಆಗ್ತು. ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಹೀಗೆ ರೈತರ ಪರವಾಗಿ ಮುಂದುವರಿತಾ ಇರಲಿ ಅನ್ನೋದೇ ನನ್ನ ಆಶಯ ಕೂಡ. ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಸಾಧನೆಯ ಸಂತಸವನ್ನು ಕುರಿತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ದೊಡ್ಡ ಹೊಸಗಾವಿಯ ಕೃಷಿಕ HG ಶಿವಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಬೋರ್ಡೋ ದ್ರಾವಣದ ಪ್ರಾಮುಖ್ಯತೆಯನ್ನು ಕುರಿತು ತಿಳಿಸಿಕೊಡಲಿದ್ದಾರೆ ಮಂಡ್ಯದ VC ಫಾರಂ ಕೃಷಿ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ನಾಗೇಶ್. ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ, ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 kg ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 kg ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂತ ಟೈಮ್ಗೆ ಅಂತೆಲ್ಲ 2 kg 5 kg ಸಿಲಿಂಡರ್ ಮಾಡಿದ್ದಾರೆ, ಇಂತ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ. ಲಿಟಲ್ ಗ್ಯಾಸ್, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಬಾಡ್ ಖತರ್ನಾಕ್ ಹೋ ಸಕ್ತಿ ಹೈ, ಬಾಡ್ ಕೆ ಪಾನಿ ಮೇ ಪ್ರವೇಶ್ ನಾ ಕರೆ,